ಇವರು ಕೃಷಿಕರು ಹೌದು, ಹಾಗೆ ವಿಶೇಷವಾಗಿ ಈ ಹಸೆಮಂಟಪದ ಸಿದ್ಧತೆ ಮತ್ತು ಅಲಂಕಾರ ಮಾಡುವಂತಹ ಒಂದು ವೃತ್ತಿಯನ್ನು ಬಹಳ ವರ್ಷಗಳಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಈ ಭಾಗದಲ್ಲಿ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದರ ಜೊತೆಗೆ ಅವರು ಒಂದು ಸುಸ್ಥಿರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ಈ ಒಂದು ವೃತ್ತಿಯ ಬಗ್ಗೆ ಅವರ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ಕಾರ ಸರ್. ವೆಂಕಟೇಶ್ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ವೆಂಕಟೇಶ್ ಅಂತ. ಕಡ್ಡಿರಾಮಪುರ, ನಮ್ಮೂರು, ವಿಜಯನಗರ ಜಿಲ್ಲೆ, ಹೊಸಪೇಟೆ ತಾಲೂಕು. ಏನು ಓದಿದ್ರಿ ವೆಂಕಟೇಶ್? ನಾವು SSLC ಸರ್. SSLC ಆಮೇಲೆ ಓದೋಕ್ಕಾಗಿಲ್ಲ, ಅವಾಗೆಲ್ಲ ಆಗಲಿಲ್ಲ, ಪರಿಸ್ಥಿತಿ ಚೆನ್ನಾಗಿದ್ದಿಲ್ಲ ಅಂತೇಳಿ ನಾವು ಓದಿಲ್ಲ. ಅವಾಗೆಲ್ಲ ನಮ್ಮ ಅಪ್ಪ ಅವ್ರದ್ದೆಲ್ಲ ಸ್ವಲ್ಪ ಕಷ್ಟ ಪರಿಸ್ಥಿತಿ, ಓದೋಕ್ಕಾಗಿಲ್ಲ ಅಲ್ಲಿಗೆ ನಿಲ್ಲಿಸಿ. ಆದರೂ ಅಲ್ಲಿ SSLCವರೆಗೆ ಓದಿಸಿದ್ರು ಸರ್. ನಾವು SSLC ಎಕ್ಸಾಮ್ ಬರೆಯೋ ಕೂಡ ಆಗಿಲ್ಲ ನಮ್ಮ ಕೈಲಿ. ಹೌದಾ? ಬಿಟ್ಟು ಕೆಲಸಕ್ಕೆ ಹೋದ್ವಿ, ದುಡಿದ್ವಿ. ಹಂಗೆ ನಮ್ಮೂರಲ್ಲಿ ನಾ ಚಿಕ್ಕವರಿದ್ದಾಗೆ ಈ ಒಂದು ಬಾಳೆ ಮಂಟಪ ಅಂದರೆ ಹಸೆ ಮಂಟಪ ಅಂತೇನಿತ್ತಲ್ಲ, ಆಲ್ರೆಡಿ ಯಾರು ನಾನು ಊಟಕ್ಕೆ ಮುಂಚೆಗೆ ಶುರುವಾಗಿ ಸರ್. ನಿಮ್ಮ ತಂದೆಯವರೆಲ್ಲ ಇದು ಮಾಡ್ತಿದ್ರ? ನಮ್ಮ ತಂದೆಯವರು ಇಲ್ಲ ಸರ್. ನಿಮ್ಮ ತಂದೆಯವರ ಮೂಲ ವೃತ್ತಿ ಏನು? ವ್ಯವಸಾಯ. ವ್ಯವಸಾಯ? ಹೌದು ಸರ್. ಸೊ ನೀ ಕಡ್ಡಿರಾಮಪುರದಲ್ಲಿ ವಿಶೇಷವಾಗಿ ಅಂದರೆ ಮದುವೆಗಳಿಗೆ ಬೇರೆ ಬೇರೆ ಪೂಜೆಗಳಿಗೆ, ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಇನ್ನು ಅಯ್ಯಪ್ಪ ಸ್ವಾಮಿಯ ವ್ರತಗಳು ನಡೀತದೆ ಆ ಸಂದರ್ಭದಲ್ಲಿ ಆಗಿರ್ಬೋದು, ವಿಶೇಷವಾಗಿ ಬಾಳೆ ವಸ್ತುಗಳಿಂದ ಮಂಟಪಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆ ಮಂಟಪಗಳನ್ನು ತಯಾರು ಮಾಡೋರೆಲ್ಲ ನೀವೇ ಅನ್ಸುತ್ತೆ? ನಾವೇ ಸಹ ಮಾಡಿದೆ. ನಿಮ್ಮ ಗ್ರಾಮದವರು? ನಮ್ಮ ಗ್ರಾಮದವರು. ನಿಮ್ಮ ಗ್ರಾಮದವರು? ಗ್ರಾಮದವರು. ನೀವು ಈ ವೃತ್ತಿಯಲ್ಲಿ ತೊಡ್ಕೊಂಡಿದ್ದೀರಿ? ಹೌದು ಸರ್. ಇದು ನಿಮಗೆ ಆರ್ಥಿಕವಾಗಿ ಹೇಗೆ ತುಂಬಾ ಲಾಭದಾಯಕವಾಗಿ ಈಗ ನಮ್ಮ ಕುಟುಂಬ ನಡೆಸ್ತಿರೋದು ಸರ್? ಇದೇ ಇದರಿಂದನೇ ನಮ್ಮ ಕುಟುಂಬ ನಡೀತಿರೋದು. ನನ್ನ ಜೊತೆಗೆ ನಮ್ಮ ಸಹಪರಿಯದ ಹುಡುಗರು ಏನೋ ಸರ್, ಅವ್ರ ಕುಟುಂಬ ನಡೀತಿರೋ ಇದ್ರ ಇದ್ರ ವೃತ್ತಿಯಲ್ಲಿ ನಡೀತಾ ಇದೆ ಸರ್. ಈಗ ಹೇಳಿ ಏನೇನು ಮಾಡ್ತೀರಿ ನೀವು ಆ್ಯಕ್ಚುಲಿ? ಈಗ ಮದುವೆ ಮಂಟಪ ಒಂದು ಸರ್, ಆಮ್ಯಾಗ ಸೀಮಂತ ಕಾರ್ಯಕ್ರಮಗಳಿಗೆ, ಹುಟ್ಟಿದ ಹಬ್ಬಗಳಿಗೆ ಹೆಸರು ತೊಟ್ಟಿಲು ಈ ತರ ನಾನಾ ತರ ಶುಭ ಸಂಸ್ಕಾರ ಯಾವ್ದಿದ್ರು ಸರ್ ಎಲ್ಲದಕ್ಕೂ ಮಾಡ್ತೀವಿ ಸರ್. ಶುಭ ಕಾರ್ಯಕ್ರಮ ಏನಿರಲಿ ಮಾಡ್ತೀವಿ ಸರ್. ಮಂಟಪಗಳ ಅಗತ್ಯ ಇದ್ದೇ ಇರ್ತದೆ, ಇದೇ ಇರ್ತದೆ, ಕಂಪಲ್ಸರಿ ಇರ್ತದೆ ಸರ್. ಏನು ವಿಶೇಷ ಅಂದರೆ ಬಾಳೆ ಗಿಡ ಈಗಲ್ಲ ಸರ್, ಇತಿಹಾಸನ ಐತಿ ಬಾಳೆ ಗಿಡದ ಶುಭ ಸಂಸ್ಕಾರಗಳಿಗೆ ಉಪಯೋಗಿಸ್ತಾರ ಅಂಬುದು ಬೇಕೇ ಬೇಕು. ಹಂಗಾಗಿ ಬಾಳೆ ಗಿಡ ಟೇನ್ಗರಿ ಮುಖ್ಯವಾದ ಒಂದು ಶುಭ ಸಂಸ್ಕಾರ ಮುಖ್ಯ ಆಕಾರಗಳು ಅಂತೇಳಿ ನಮ್ಮದು ವೃತ್ತಿಯಲ್ಲಿ ಅದು ಬಂದ್ಬಿಡೋದು ಸರ್. ಈಗ ಈ ಮಂಟಪಗಳ ತಯಾರಿ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಯಾವ್ಯಾವ ಪ್ರಮಾಣದಲ್ಲಿ ಇರುತ್ತೆ ಅದನ್ನು ಸ್ವಲ್ಪ ವಿವರಿಸಿ. ಈಗ ಸಿಂಪಲ್ ಅಂದರೆ ಸಾಮಾನ್ಯ 5,000 ಇದೆ ಸರ್. ಅದು ಖರ್ಚು ವೆಚ್ಚ ಕೂಡ ಇರ್ತದೆ ಸರ್, ಅದರೊಳಗೆ ಖರ್ಚು ವೆಚ್ಚ ಹೂವಿದ್ದು ಅದು ಎಲ್ಲ ಬಂದು 5,000 ಸ್ಟಾರ್ಟ್ ಆಗುತ್ತೆ ಸರ್. 5,000 ಸ್ಟಾರ್ಟ್ ಆಗಿ ಲಾಸ್ಟು ರಿಚಸ್ ಅಂದರೆ 2,500,000-3,00,000 ಮಾಡಿವಿ ಸರ್ ನಾವೆಲ್ಲ. 3,00,000 ನಿಮಗೆ? ಹೌದು ಸರ್. ಮಂಟಪಗಳನ್ನು ತಯಾರು ಮಾಡಿ ಮಾಡಿವಿ ಸರ್. ಈಗ ನಿಮ್ಮ ಕುಲವೃತ್ತಿ ಎಲ್ಲ ಇದೆ ಆ್ಯಕ್ಚುಲಿ, ತಂದೆಯವರಿಂದಲೂ ಕಲ್ತಿದ್ದಾರೆ. ಇದನ್ನು ಯಾವಾಗ್ಲಿಂದ ಕಲ್ತ್ರಿ, ಎಲ್ಲಿ ಕಲ್ತ್ರಿ, ಹೇಗೆ ಕಲ್ತ್ರಿ? ಈಗ ನಾವು ನಮ್ಮ ಮನೆ ಪಕ್ಕದಲ್ಲಿ ಉಲಗಪ್ಪ ಅಂತೇಳಿ ಅವರು ಈ ಇದೇ ಕೆಲಸ ಸರ್ ಮಾಡೋದು. ಅವ್ರ ಜೊತೆಗೆ ಹೋಗ್ತಿದ್ದೆ ಸರ್, ನನಗೆ ಚಿಕ್ಕವನಿದ್ದಾಗ ಕರ್ಕೊಂಡು ಹೋಗ್ತಿದ್ದೆ. ಅವಾಗ ಸಮ್ಮರ್ ಸೀಸನ್ ಅಂತೇಳಿ ಹಾಫ್ ಡೇ ಸ್ಕೂಲ್ ಇರ್ತಿತ್ತು. ನಾವು ಅದು ಇದು ಬಂದು ನೈಟ್ ವರ್ಕೇ ಸರ್ ನಮ್ದು. ಅವ್ರ ಜೊತೆಗೆ ಹೋಗ್ತಿದ್ದಿ, ಲೋಕಲ್ ಇದ್ರೆ ನಾವು ಹೋಗ್ತಿದ್ವಿ ಸುಮ್ಮನೆ. ಹಂಗೆ ಕುತೂಹಲ ನಮ್ಗೆ ಸಿಕ್ಕಿತ್ತು ಏನು ಮಾಡೋದು ಅಂತ. ಅವರಿಂದ ಹೋಗಿ ಹೋಗಿ ಹಿಂಗೆ ಕಲ್ತ್ಕೊಂಡು ಈಗ ಇದೇ ನಮಗೆ ಒಂದು ವೃತ್ತಿ ಜೀವನ ಆಗಿದೆ ಸರ್. ಆಗ ಕೂಲಿ ಕೊಡ್ತಿದ್ರೆ ನಿಮಗೆ? ಕೊಡ್ತಿದ್ದೆ ಸರ್. ಎಷ್ಟು ಕೊಡ್ತೀವಿ ಅವಾಗ? 50 ರೂಪಾಯಿ ಕೊಡ್ತೀವಿ ಸರ್ ನಮ್ಮ ಕೂಲಿ. ಸುಮ್ಮನೆ ಅವ್ರ ಜೊತೆಗೆ ಮದುವೆ ಕಾರ್ಯಕ್ರಮಕ್ಕೆ ಹೋದ್ರೆ 50 ರೂಪಾಯಿ ಸರ್. ಈಗ ನಾವು ಒಂದು ಲೇಬರ್ಗೆ 1,000 ರೂಪಾಯಿ ಕೊಡ್ತಾಯಿದ್ವಿ ಸರ್. ನೀವು ಈಗ ಒಂದು ಲೇಬರ್ಗೆ 1,000 ರೂಪಾಯಿ ಒಂದು ಆರ್ಡರ್ ಸಾಕೋಗಿದೆ ಅಲ್ವಾ? ಹೌದು ಸರ್. ಅವಾಗಿಂದ ಮೂಮೆಂಟ್ಗೆ ಅದು ಅಷ್ಟು ಇತ್ತು ಸರ್, ಇವಾಗಿನ ಲೆಕ್ಕಿದೆ. ಈಗ ಒಬ್ಬ ಲೇಬರ್ ನಿಮ್ಮ ಜೊತೆಗೆ ಬಂದ ಅಂದರೆ ಎಷ್ಟು ಜನ ನಿಮ್ಮ ಜೊತೆಗೆ ಇರಬೇಕಾಗ್ತವೆ? ಒಂದು ಸಿಂಪಲ್ ವರ್ಕಿಗೆ ಅಂದರೆ ಸರ್ 2 ಲೇಬರ್ ಕರ್ಕೊಂಡು ಹೋಗ್ತೀವಿ. 2,000 ರೂಪಾಯಿ ಖರ್ಚಾಯಿತು, 1,000 ರೂಪಾಯಿ ಚಾರ್ಜು, 1,000 ರೂಪಾಯಿ ಹೂವಿಂದ ಬರ್ತೇವೆ, 1,000 ರೂಪಾಯಿ ಓನರಿಗೆ ಉಳಿದು. ಸಿಂಪಲ್ ಅಂದರೆ ನಿಮಗೆ ದೊಡ್ಡ ಮಟ್ಟದ ಆರ್ಡರ್ಗಳು ಬಂದ್ರೇ ಲಾಭನ, ಚಿಕ್ಕ ಮಟ್ಟದಲ್ಲೇ ಉಳಿದು? ಒಂದು ರೀತಿಯಾಗಿ ಹೇಳ್ಬೇಕು ಸರ್, ದೊಡ್ಡ ಮಟ್ಟದ ಆರ್ಡರ್ಗಳು ರಿಸ್ಕ್. ಹೇಗೆಂತ್ರಿ? ಹೇಗಂದರೆ ಅಲ್ಲಿ ಹೋದ್ಮ್ಯಾಗ ಲೇಬರು ಏನೋ ಕೈ ಕೊಡೋ, ಲೇಬರ್ದು ಇಲ್ಲಿ ತೊಂದರೆ ಐತೆ, ದೊಡ್ಡ ಆರ್ಡರ್ ಹಿಡಿಯೋದು ಸ್ವಲ್ಪ ಕಷ್ಟನೇ, ಭಯ. ಲೇಬರ್ ನಮ್ಮ ಹತ್ರ ಈಗ ಇರೋದು 8 ಜನ ಲೇಬರ್ ಇದಾರೆ. ಈಗ ನಮ್ಗೆ ಆರ್ಡ್ರ್ ಬರೋದು ಒಂದು ದಿವಸಕ್ಕೆ 4-6 ಹಿಂಗೆ ಬರ್ತವೆ. ದೊಡ್ಡ ಆರ್ಡ್ರ್ ಬಂದರೆ ಕಷ್ಟ, ಆದರೂ ಮಾಡಲೇಬೇಕು. ಇಲ್ಲಿ ಎಷ್ಟೋ ಲೇಬರ್ಗಳು ತಗೊಂಡು ಅವ್ರಿಗೆ ಸ್ವಲ್ಪ ಎಲ್ಲ ನೈಟ್ ಎಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ ಸರ್. ದೊಡ್ಡ ಆರ್ಡ್ರ್ ಬಂದರೆ ಹೆಚ್ಚು ಲಾಭ ಇದೆ ಇಲ್ಲ ಅಂತಲ್ಲ, ಆದರೂ ಕಷ್ಟ ಅದು ಮಾಡೋದು ಕಷ್ಟ. ಈಗ ಯಾಕೆ ನೀವು ಈಗ ನೋಡಿ, ಇದು ತುಂಬ ಲಾಭದಾಯಕವಾಗಿರ್ತಕ್ಕಂಥ ಒಂದು ಉದ್ಯಮ ಕೆಲಸ ಇದೆ ಆ್ಯಕ್ಚುಲಿ, ಯಾಕೆ ಹೊಸ ತಲೆಮಾರಿನ ಯುವಕರಿಗೆಲ್ಲ ಇದನ್ನು ತರಬೇತಿ ಮಾಡಿ ಅವ್ರಿಗೊಂದು ಜೀವನೋಪಾಯಕ್ಕೆ ದಾರಿ ಮಾಡಿಕೊಡ್ಬೋದಲ್ವಾ? ಮಾಡ್ಬೋದು ಸರ್. ಈಗಿನ ಯುವಕರು ಏನಿದಾರಲ್ಲ, ನಾವು ನನ್ನ ಅನುಭವ ಪ್ರಕಾರ ರಾತ್ರಿ ಫುಲ್ ವರ್ಕ್ ಇರ್ತದೆ ಸರ್. ಇದು ನಿದ್ದೆ ನಿದ್ದೆಗೆ ಹೇಳಬೇಕು, ಹಂಗಾಗಿ ಯುವಕರು ಇನ್ಲೇಟ್ ಆಗ್ತದೆ ಸ್ವಲ್ಪ. ಹೌದಾ? ಎಣ್ಣೆ ದಿವಸ ಬರಲ್ಲ ಸರ್. ನಿಮ್ಮ ಕೆಲಸ ಇಡೀ ರಾತ್ರಿ ಎಲ್ಲ ಜಾಸ್ತಿ? ಫುಲ್ ರಾತ್ರಿ ಸರ್, ಫುಲ್ ರಾತ್ರಿನೇ ನಿದ್ದೆ ಇರಲ್ಲ. ಓಹೋ, ಹಂಗಾಗಿ ಸ್ವಲ್ಪ ಹಿಂಜೆ ಇರ್ತಿದ್ರೆ. ಇಂಟ್ರೆಸ್ಟ್ ಇದ್ರೆಲ್ಲ ಬರ್ತಾ ಇದ್ರೆ ಸರ್, ಆದ್ರಿಂದ ಬೇರೆ ಊರವ್ರುಗಳ ಲೇಬರ್ ತಗೊಂಡು ನಾವು ಅಡ್ಜಸ್ಟ್ ಮಾಡ್ತಾ ಇದೀವಿ. ಇಲ್ಲಿ ಲೇಬರ್ ಪರಿಸ್ಥಿತಿ ಇಲ್ಲ, ಕೆಲವರೆಲ್ಲ ವ್ಯವಸಾಯದಲ್ಲೇ ಇದಾರ. ಇದು ನಮ್ಮದು ಅರ್ಧ ಗ್ರಾಮ, ಅರ್ಧ ಕುಟುಂಬಗಳು ಏನಿದಾವೆ ಈ ಸುಮಾರು, ಈಗ ಅವೆಲ್ಲ ಇದೇ ವೃತ್ತಿನಾಗ ಇದಾವೆ ಸರ್. ಈಗ ಕಡ್ರಾಮ್ಪುರದಲ್ಲಿ ರಾಮ್ಪುರದಲ್ಲ ಅರ್ಧ ಕುಟುಂಬಗಳು ಇದೇ ವೃತ್ತಿನಾಗ ಇದಾವೆ. ಓಹ್, ಈಗ ಒಂದು ಮದುವೆಗೆ ಏನೇನು ಬೇಡಿಕೆ ಇರ್ತದೆ, ಏನೇನು ಮಾಡ್ತೀರಿ ನೀವು ಸರ್? ಅವರಿಗೆ ಮದುವೆಗೆ ನಮಗೆ ಮಂಟಪ ಒಂದು ಹೇಳ್ತಾರೆ, ಚಪ್ರ ಅಂದ್ರೆ ಅಂದ್ರ ಮನೆ ಮುಂದೆ, ಮನೆ ಮುಂದೆ ಅಂದ್ರ. ಮತ್ತೆ ಕೆಲವರು ಕಲ್ಯಾಣ ಮಂಟಪ ಒಂದು ಅಂದ್ರ ಕೂಡ ಹೇಳ್ತಾರೆ ಸರ್, ಹಸೆ ಮಂಟಪ ಅಂತ, ಹಸೆ ಮಂಟಪ ಅದು ಕೂಡ. ಆಮೇಲೆ ಬಾಳೆ ಎಲೆ ಕೂಡ ನಮಗೆ ಹೇಳ್ತಾರೆ ಸರ್, ಇದು ಇವೆಲ್ಲ ನಮಗೆ ಹೇಳ್ತಾರೆ ಸರ್. ಎಲ್ಲ ಸೇರಿ ನಾವೊಂದು ರಿಜನಬಲ್ ರೇಟ್ ಹೇಳಿ ಹಿಂಗೆ ಮಾತಾಡ್ಕೊಂಡು. ಏನೇನು ವಸ್ತುಗಳನ್ನು ನೀವು ಬಾಳೆ ಗಿಡ ಮಾಡ್ಕೊಳ್ತೀರಿ? ಬಾಳೆ ಗಿಡ ಸರ್, ಬಾಳೆ ಗಿಡ ಅಂದ್ರೆ ಅದ್ರ ತಳಿ ಸರ್, ಎಲ್ಲ ಗಿಡ ಬರಲ್ಲ. ಹೌದಾ? ಸಕ್ಕರೆ ಬಾಳೆ ಅಂತ ಒಂದು ತಳಿ ಬರ್ತದೆ ಸರ್, ಅದು ಮಾತ್ರ ನಮ್ಗೆ ಯೂಸ್ ಆಗೋದು. ಅದು ಕಲರ್ ಇರ್ತತಿ, ಒಳಗಡೆ ಸೈನಿಂಗ್ ಇರ್ತತಿ, ಸ್ವಲ್ಪ ಹಾರ್ಡ್ ಆಗಿರ್ತತಿ, ಹಂಗಾಗಿ ಆ ತಳಿನ ಯೂಸ್ ಮಾಡ್ತೀವಿ. ಆಮೇಲೆ ತೆಂಗಿನಗರಿ, ತಾಳೆಗರಿ ಹೂವು ಇಷ್ಟು ಯೂಸ್ ಮಾಡಿ ಒಂದು ಮಂಟಪ ಅಲಂಕಾರ ಮಾಡ್ತೀವಿ, ಮಾಡ್ಕೊಳ್ತೀವಿ. ಬಾಳೆ ಗಿಡದಲ್ಲಿ ಯಾವ್ಯಾವ ಪಾರ್ಟ್ ಬಳಕೆ ಆಗುತ್ತೆ ಅಲಂಕಾರಕ್ಕೆ? ಅದು ಬಾಳೆ ಗಿಡದಲ್ಲಿ ಅದು ನಮಗೆ ತುದಿ ಏನು ಬರಲ್ಲ ಸರ್, ಬರಲ್ಲ. ಕೆಳಗಿನ ಬಡ್ಡೆ ಮಾತ್ರ ನಾವು ಯೂಸ್ ಮಾಡ್ತೀವಿ, ಅದರೆಲ್ಲ ಕ್ಲೀನಾಗಿ ಅದು ಸ್ಟೆಪ್ ಸ್ಟೆಪ್ಸ್ ಒಳಗಡೆ ಎಲ್ಲ ಸಿಪ್ಪೆ ಥರ ಇರ್ತದಲ್ಲ, ಎಲ್ಲ ತೆಗೆದು ಒಳಗಿಂದ ವೈಟ್ ಮಾತ್ರ ತಗೊಂಡು ಯೂಸ್ ಮಾಡ್ತೀವಿ. ಒಂದು ಮದುವೆ ಆಳರಿಗೆ ಎಷ್ಟು ಬಾಳೆ ಗಿಡಗಳು ಅಗತ್ಯತೆ ಬೀಳ್ಬೋದು ನಿಮಗೆ? ಈಗ ಮಿನಿಮಮ್ ಸ್ಟಾರ್ಟಿಂಗ್ ಅಂದರೆ ಸಾಮಾನ್ಯ ಅಂದರೆ ಒಂದು ಕಂಬ, ಅಂದರೆ ಅದು ಕಂಬ ಅಂತೀವಿ, ಒಂದು ಗಿಡಕ್ಕೆ ನಾವು ಒಂದು ಕಂಬ ಅಂತೀವಿ, ಒಂದು ಕಂಬ, ನಾಲ್ಕು ಕಂಬ, ಆರು ಕಂಬ, ಹಿಂಗೆ ಹೋಗ್ತಾ ಇರ್ತದೆ ಸರ್. ಡಿಸೈನ್ ಮ್ಯಾಗ ಹೆಂಗೆ ಇರುತ್ತೆ ಹಂಗೆ ಸ್ಟಾರ್ಟ್ ಆಗ್ತದೆ. ಎಷ್ಟು ಕಂಬದ ಆರ್ಡ್ರ್ಗಳು ಜಾಸ್ತಿ ಮಾಡ್ತೀರಿ ನೀವೆಲ್ಲ? ಸರ್, ನಾವು ಲಾಸ್ಟಿಗೆ 45 ಕಂಬದವರೆಗೆ ಆರ್ಡ್ರ್ ಮಾಡಿ. ಹೌದಾ? ಈ ಅಯ್ಯಪ್ಪ ಸ್ವಾಮಿ ಮಂಟಪ ಅಂದಿವಿ ಸರ್, 8 ಕಂಬ ಬೇಕು. 8 ಕಂಬ ಬೇಕೇ ಬೇಕು. ಹೌದು. ಈಗ ಮದುವೆ ಸಿಂಪಲ್ ಮದುವೆ ಇದ್ದದಂದ್ರೆ ಒಂದು ಕಂಬದಾಗ ಮಾಡ್ಕೊಂಬರ್ತೀವಿ. ಓಹೋ, ಅದಕ್ಕಿಂತ ಸ್ವಲ್ಪ ರೇಜ್ ಅಂದರೆ 4 ಕಂಬಳು ದಸ ಸ್ಟಾರ್ಟ್ ಆಗ್ತದೆ, 4, 6, 8 ಹಿಂಗೆ ಹೋಗ್ತದೆ. ನಿಮ್ಮ ವೃತ್ತಿ ವರ್ಷದಲ್ಲಿ ಯಾವ್ಯಾವ ತಿಂಗಳಲ್ಲಿ ಹೆಚ್ಚು ಇರ್ತದೆ? ಫೆಬ್ರವರಿ ಇದೆ ಸರ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇರ್ತದೆ ಸ್ವಲ್ಪ, ಜೂನ್ ಇರಲ್ಲ, ಜುಲೈ, ಆಗಸ್ಟ್. ಈಗೆಲ್ಲ ಪೂರ್ತಿ ಕಂಟಿನ್ಯೂ ಐತೆ ಸರ್ ಈ ವರ್ಷ. ಹೌದಾ? ಸ್ಟಾಪ್ ಆಗಿಲ್ಲ ಈ ವರ್ಷ, ಯಾವ ಗ್ಯಾಪ್ ಆಗಿಲ್ಲ. ಯಾವ ತಿಂಗಳು ಗ್ಯಾಪ್ ಆಗಿಲ್ಲ? ಗ್ಯಾಪ್ ಆಗಿಲ್ಲ. ಯಾಕೆ? ಈ ಸಲ 3 ತಂಗ್ ಬಂದ್ಬಿಡುತ್ತೆ ಸರ್. ಓಹೋ, ಮೊದಲೆಲ್ಲ ಗ್ಯಾಪ್ 3 ತಿಂಗಳು ಗ್ಯಾಪ್ ಇರುತ್ತೆ, ಆಗಸ್ಟ್ ಇರ್ತಿದ್ದಿಲ್ಲ, ಶ್ರಾವಣ ಮಾಸದಲ್ಲ, ಈಗೆಲ್ಲ ಕಂಟಿನ್ಯೂ ಮದುವೆ. ಈಗ ಹಳ್ಳಿ ಭಾಗಕ್ಕೆ ಬಂದರೆ ಮೊಹರಂ ಹಬ್ಬ ಬಂತಂದರೆ ಮೂರ್ತಿಗಳು, ಮದಿ ಮೂರ್ತಿಗಳು ಯಾವ ಇರ್ತಿದ್ದಿಲ್ಲ ಸರ್, ಅವಾಗೆಲ್ಲ ಈಗೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಓ, ಹಂಗೆ ಮೊಹರಂ ದಿವಸನೇ ಮದಿ ಮೂರ್ತಿಗಳು ಇದಾವೆ. ಹೌದಾ? ಹೌದು ಸರ್. ಯಾವ್ಯಾವ ಸಮುದಾಯದವರು ನಿಮ್ಮ ಈ ಅಲಂಕಾರಿಕ ಮಂಟಪಗಳನ್ನು ಮಾಡಿಸ್ಕೊಳ್ತಾರೆ? ಈ ಸಮುದಾಯ ಅಂದ್ರೆ ಸರ್, ಈಗ ಹಿಂದೂ ಧರ್ಮದವರು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಹೌದು, ಇಂಥವ್ರು ಬೇಡ. ಹೌದು ಹೌದು, ಹಿಂದೂ ಧರ್ಮದ ಕಾರ್ಯಕ್ರಮಗಳಿಂದವಲ್ಲ ಮಾಡಿವಿ ಸರ್. ಆಮೇಲೆ ನಾವು ಎಕ್ಸ್ಪೆಷಲಿ ಈಗ ಬಳ್ಳಾರಿಯಲ್ಲಿ ಮುಸ್ಲಿಮ್ಸ್ ಕೂಡ ಮಾಡಿವಿ ಸರ್. ಹೌದಾ? ಹೌದು. ಹೇಗೆ ಅವ್ರು ಮಂಟಪ ಎಲ್ಲ ಮಾಡಿಸ್ಕೊಳ್ತಾರೆ? ತಾಜ್ಮಹಲ್ ಟೈಪ್ ಮಾಡ್ಬೇಕಂದ್ರೆ ಮಾಡಿದ್ವಿ. ಅದು ಹಿಂದೆ ಅವರವರ ಸಮುದಾಯಕ್ಕೆ ಅನುಗುಣವಾಗಿ ಮುಸ್ಲಿಮ್ಸ್ ಅಂದ್ರೆ ಕೂಡ ಹಾಕಿವಿ ಸರ್. ಹೌದಾ? ಹೌದು, ಮಾಡಿ. ಈಗ ಆ ಥರದ ಬೇಡಿಕೆ ಶುರುವಾಗಿದೆಯಾ? ಇಲ್ಲ, ಕಡಿಮೆ ಸರ್. ಏನೋ ಒಬ್ರು ಕುತೂಹಲ ಇಂಟ್ರೆಸ್ಟ್ ಇದ್ದರು ಮಾಡಿಸ್ತಾರೆ. ಮಾಡಿಸ್ತಾರೆ. ಸರ್, ಈಗ ಏನೋ ಸತ್ಯನಾರಾಯಣ ಮಂಟಪ ಮಾಡ್ತೀರಿ ಮತ್ತೆ ಅಯ್ಯಪ್ಪ ಸ್ವಾಮಿ ಮಂಟಪ ಮಾಡ್ತೀರಿ ಅಂತ ಹೇಳಿ, ಅಯ್ಯಪ್ಪ ಸ್ವಾಮಿ ಮಂಟಪದಲ್ಲಿ ನಿಮ್ಗೆ ಎಷ್ಟು ಅಂದ್ರೆ ಆದಾಯ ಬರುತ್ತೆ? ಅದಕ್ಕೆ ಎಷ್ಟು ಖರ್ಚಾಗ್ತದೆ? ನೀವು ಏನು ಮೆಟಲ್ಗೆ ಬಳಸ್ತೀರಿ, ಅದಕ್ಕೆ ತಗಲುವ ವೆಚ್ಚ ಎಲ್ಲ ಸೇರಿ ಎಷ್ಟು ಉಳಿತದೆ ನಿಮ್ಗೆ? ಉಳಿತದೆ ಸರ್. ಈಗ ಮಿನಿಮಮ್ ಅಂದರೆ ಈಗ ಪೂಜೆಗಳು, ಮಂಡಲ ಪೂಜೆ ಅಂತ ಒಂದು ಮಾಡ್ತಾರೆ, ಕೆಲವರು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಮನೆಯಲ್ಲಿ ಪೂಜೆ ಮಾಡಿದ್ರೆ ಅದ್ರಗೇನು ಉಳಿಯೋದಿಲ್ಲ ಸರ್, ಲೇಬರ್ ಚಾರ್ಜು ಅವ್ರಿಗೆ ಕಳಿಸ್ಬಿಡ್ತೀವಿ ಮಾಡ್ತಾರೆ. ಮಂಡಲ ಪೂಜೆ ಅಂದರೆ ದೊಡ್ಡದು ಮಾಡ್ತೀವಿ, ಇಡೀ ಗ್ರೌಂಡಾಗ ಹಾಕಿರ್ತಾರೆ, ದೊಡ್ಡದು ಮಾಡ್ತೀವಿ. ಆರ್ಡ್ರ್ ದೊಡ್ಡದು ಸರ್, ಮಿನಿಮಮ್ ಏನು 20-25,000, 30,000 ಹಿಂಗೆ ಆರ್ಡ್ ಮಾಡಿರ್ತೀವಿ. ಎಲ್ಲ ಖರ್ಚು ತೆಗೆದು ನಮಗೆ ಒಂದು 5,000-8,000 ಉಳಿತದೆ ಸರ್. ಉಳಿತೈತೆ. ಇದೆಲ್ಲ 2 ದಿನದ ಆದಾಯ ಇದು? ಹೌದು ಸರ್, 2 ದಿನ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಹೋಗಿ 2 ದಿನ ಒಂದು 8,000 ನೀವು ದುಡಿತೀರಿ. ಈಗ ನಿಮಗೆ ಬಹಳ ಮುಖ್ಯವಾಗಿ ಇದೇ ಆದಾಯದಿಂದ ನಿಮ್ಮ ಜೀವನ ನಡೀತಾ ಇದೆ? ಹೌದು ಸರ್, ನಡೀತಾ ಇದೆ. ಕೃಷಿನೂ ಇದೆ ನಿಮಗೆ? ಕೃಷಿನೂ ಇದೆ. ಕೃಷಿಯಲ್ಲಿ ಏನೇನು ಮಾಡ್ತಾ ಇದ್ರಿ? ಕಬ್ಬು, ಬಾಳೆ ಎರಡು ಮಿಕ್ಸ್ ಮಾಡ್ತೀವಿ ಸರ್. ಎರಡೂ ಬೆಳೀತಾ ಇದೆ. ಬಾಳೆ ಯಾಕೆ ಮಾಡ್ತೀವಿ ಅಂದರೆ, ನನಗೆ ಈ ಬಾಳೆ ಕಂಬ ಏನಂತೀವಲ್ಲ, ಈ ಡೆಕೋರೇಷನ್ಗೆ ಬೇಕಂತೇಳಿ ಬಾಳೆ ಹಾಕಿದ್ದೀವಿ ಸರ್. ಹಾಗಾಗಿ ನೀವು ಸಕ್ಕರೆ ಬಾಳೆ ಮಾತ್ರ? ಸಕ್ಕರೆ ಬಾಳೆ ಜಾಸ್ತಿ, ಸಕ್ಕರೆ ಬಾಳೆ ಹಾಕಿದ್ವಿ ಸರ್. ಯಾಲಕ್ಕಿ ಇದೆ ಸರ್ ಮಿಡ್ಲೆಲ್ಲ, ಗದ್ದೆ ಸುತ್ತೆಲ್ಲ ಬರೀ ಸಕ್ಕರೆ ಬಾಳೆನ ಹಾಕಿದೆ ಸರ್. ಆ ಸಕ್ಕರೆ ಬಾಳೆ ಅದು ಇನ್ನೊಂದು ಏನಂದ್ರೆ ಸರ್, ಆ ಸಕ್ಕರೆ ಬಾಳೆ ಗಾಳಿಗೆ ಸ್ವಲ್ಪ ತಡಿತೇವೆ ಸರ್, ಯಾಲಕ್ಕಿ ತಡೆಯಲ್ಲ. ಅದು ಅಷ್ಟು ಬೇರು ಸ್ಟ್ರಾಂಗ್ ಇರಲ್ಲ ಸರ್, ಬಿದ್ದುಬಿಡ್ತು ಗಾಳಿಗೆ. ಹಂಗಾಗಿ ಸುತ್ತ ಎಲ್ಲ ಸುಗಂಧಿ ಸ್ವಲ್ಪ ಸಕ್ಕರೆ ಬಾಳೆ ಜಾಸ್ತಿ ಹಾಕಿದೆ ಸರ್. ಸೆಂಟ್ರಲ್ಲಿ ಯಾಲಕ್ಕಿ ಇದೆ. ಈಗ ನಿಮ್ಮ ಈ ವೃತ್ತಿಗೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ತೊಡಿಕೊಂಡಿದ್ದೀರಿ? ನಾ ಒಬ್ಬನೇ ಸರ್. ಒಬ್ಬರೇ? ನಮ್ಮ ಫಾದರ್, ನಾವು ಒಬ್ಬ ಮಗ, ಒಬ್ಬ ಸಿಸ್ಟರ್. ಮದುವೆ ಆಗಿದೆ ಸಿಸ್ಟರ್, ನನಗೆ ಮದುವೆ ಆಗಿದೆ. ಈ ವೃತ್ತಿನಾಗ ನಾ ಒಬ್ಬನೇ. ಮಕ್ಕಳೇ? ಮಕ್ಕಳು ಒಂದು ಎಂಟು ಪಾವತಿ. ಏನು ಓದ್ತಾ ಇದ್ದಾರೆ? ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ ಸರ್. ಈಗ ನೀವು ಬೇರೆ ಬೇರೆ ಲೇಬರ್ಸ್ನೆಲ್ಲ ಇಟ್ಕೊಳ್ತೀರಲ್ಲ, ಈಗ ಅವ್ರ ಆಸಕ್ತಿ ಹೇಗಿದೆ? ಈಗ ಇದು ಒಂದು ಲಾಭದಾಯಕ ವೃತ್ತಿ, ನಾನು ಮುಂದೆ ಓದ್ತೀನೋ ಬಿಡ್ತೀನೋ ಅಥವಾ ನಾನು ಯಾವುದೋ ಕ್ಷೇತ್ರದಲ್ಲಿ ನಾನು ಅಲ್ಲಿ ಪಾಲ್ಗೊಳ್ಳದೇ ಇದ್ರೆ ಇಲ್ಲಿ ನನಗೊಂದು ಒಳ್ಳೆ ಉದ್ಯೋಗ ಇದೆ ಅಲ್ಲ ಅನ್ನುವಂಥ ಭಾವನೆಯಿಂದ ಸಕ್ರಿಯವಾಗಿ ತೊಡ್ಕೊಳ್ತಾರೆ. ಹೌದು ಸರ್, ಇದೆ ಸರ್, ಇದರಲ್ಲಿ ಜೀವನ ಇದೆ. ಜೀವನ ಇದೆ ಅಂತ ಯಾಕಂದ್ರೆ ಈಗ ಒಂದು ರಾತ್ರಿಗೆ ಒಬ್ಬ ಮನುಷ್ಯ 1,000 ರೂಪಾಯಿ ದುಡಿತಾನೆ ಸರ್, ಡೇ ಬಂದು ರೆಸ್ಟ್ ಮಾಡ್ತಾನೆ. ಹಂಗಾಗಿ ಅವನಿಗೆ ಈಗ ಕಂಟಿನ್ಯೂ ಬರೋರಿಗೆ ಅವ್ರಿಗೇನು ನಿದ್ದೆ ಗೆಡಬೇಕಂದ್ ಏನು ಅನ್ಸಲ್ಲ ಸರ್. 4 ಡೇಸ್ ಆದ್ರೂ ನಿದ್ದೆ ಗೆಡ್ತಾರೆ, ಏನು ತೊಂದರೆ ಇಲ್ಲ. ಈಗ ಒಂದು ವಾರದಾಗ ಒಬ್ಬ ಮನುಷ್ಯ ಸೀಸನ್ ಇದ್ರೆ ಸರ್, ನವಂಬರ್ ಡಿಸೆಂಬರ್ ತಿಂಗಳ ಸೀಸನ್ ಇದ್ರೆ ಒಂದು ವಾರದಲ್ಲಿ ಒಬ್ಬ 20-25 ಸರ್ಪ ದುಡಿತಾರೆ ಸರ್, ಒಂದು ವಾರಕ್ಕೆ. ಸೊ ಹಾಗಾಗಿ ಉದ್ಯೋಗಕ್ಕೆ ಅಲ್ಲಿ ಇಲ್ಲ ಅಲ್ದಾಡ ಅವಶ್ಯಕತೆ ಇಲ್ಲ ಸರ್. ಇಲ್ಲಿ ಕನಿಷ್ಠ ನಿಮ್ ಜೊತೆ ಇದ್ರೂ ಸಾಕು. ಇದ್ರೆ ಸಾಕು. ಯಾವುದೇ ಒಬ್ಬ ನಿರುದ್ಯೋಗಿ ಯುವಕ ಬಡ ಕುಟುಂಬದಿಂದ ಬಂದಿರ್ತಾರೆ, ಚೆನ್ನಾಗಿ ಬದುಕ್ತಾರೆ ಸರ್. ಅವರು ನಿಮ್ಮಂತವ್ರ ಜೊತೆಗೆ ಇದ್ರೂ ಸಾಕು, ಅಲ್ಲೊಂದಿಷ್ಟು ಕೂಲಿ ತೆಗಿಬಹುದು. ತೆಗಿಬಹುದು. ಹೌದು ಸರ್. ಈಗ ನಾವು 7 ಎಕರೆ ಲೀಸು ಮಾಡ್ತಾ ಇದ್ದೀನಿ ಸರ್. ಈಗ ಅನ್ ಸೀಸನ್ ಅಂತ ಬರ್ತದೆ, ಈಗ ಮಾರ್ಚ್ ಆದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಆ ಲೇಬರಿಗೆ ನಾನು ಗದ್ದೆ ಕೆಲಸ ಕೊಡ್ತೀನಿ ಸರ್, ಹೊರಗಡೆ ಎಲ್ಲಿ ಹೋಗ್ಬಾರ್ದಂತ ಅವ್ರಿಗೆ ಕೆಲಸ ಕೊಡೋಕಂತ ಈ ತರ ನಾನು ಪ್ಲಾನ್ ಮಾಡಿ 7 ಎಕರೆ ಲೀಸ್ ಮಾಡ್ಕೊತೀನಿ. ಅಂದ್ರೆ ಒಬ್ಬ ವೆಂಕಟೇಶ್ ಅಂತ ಅವರ ಜೊತೆಗೆ ಒಂದು 10-15 ಜನ ಲೇಬರ್ ಇದ್ರೆ ಅಂದ್ರೆ ವರ್ಷದ 12 ತಿಂಗಳು ಸಹಿತ ಅವ್ರು ಕೆಲಸ ಮಾಡ್ಕೊಂಡಿರ್ಬೋದು. ಹೌದು ಸರ್. ಕೆಲಸ ಆರ್ಡರ್ಗಳು ಇರ್ತದೆ ಇರ್ತವೆ ಸರ್. ಈಗ ನೀವು ಕೃಷಿ ಬಗ್ಗೆ ಹೇಳ್ತಾ ಇದ್ರಿ, ಕೃಷಿಯಲ್ಲಿ ಕಬ್ಬು ಬೆಳೀತಾ ಇದ್ರಿ ಅಂತ. ಕಬ್ಬು ಬೆಳೀತೀವಿ. ಕಬ್ಬಿನ ಕೃಷಿ ಬಗ್ಗೆ ನಿಮಗೆ ಅನುಭವ ಹೇಗಿದೆ? ಮೊದಲೆಲ್ಲ ಬೆಳೆ ಮಾಡ್ತಾ ಇದ್ರೆ ಹೇಗೆ ಕೃಷಿ? ನಮ್ಮ ಅಪ್ಪ ಅವರು ಮಾಡ್ತಿದ್ರು ಸರ್ ಬೆಳೆ ಎಲ್ಲ. ಈಗ ಅವರು ಸುಮಾರು ಒಂದು 5-6 ವರ್ಷದಿಂದ ಸ್ವಲ್ಪ ಆರಾಮಿಲ್ಲ, ಹಂಗಾಗಿ ಇದಕ್ಕೆ ನಾನು ತೊಡ್ಕೊಂಡಿದ್ದೆ. ಅಂದರೆ ನನಗೆ ಸ್ವಲ್ಪ ಐಡಿಯಾ ಇದೆ ಸರ್, ಅವ್ರ ಜೊತೆ ಹೋಗ್ತಿದ್ದೆ ಬರ್ತಿದ್ದೆ ಇದ್ದಿಲ್ಲ, ನಾನು ಗದ್ದೆಗೆ ಹೋಗೋದು ಬರೋದೆಲ್ಲ ಮಾಡ್ತಿದ್ವಿ, ಅದ್ರ ಬಗ್ಗೆ ಗೊತ್ತು. ಹಂಗಾಗಿ ಎಲ್ಲ ನಾನೇ ಮಾಡಕತ್ತೆ ಸರ್. ಈಗ ಯಾವ ತಳಿ ಕಬ್ಬನ್ನು ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯೋದು? ಈಗ 5-7 ಜೈ ಬಿ ಎಮ್ ಜಾಸ್ತಿ ಬೆಳೆಯಕ್ಕೆ ಸರ್. ಇಷ್ಟು ಈಗ ಒಂದು 2-3 ವರ್ಷ ಕೆಳಗೆಲ್ಲ ಬೆಲ್ಲದ ರಾಜ ಅಂತ ಬೆಳೀತಿದ್ರು, ಈಗ ಅದು ಇಳುವರಿ ಕಮ್ಮಿ ಅದಕ್ಕೆ ತೆಗೆದುಬಿಟ್ರಲ್ಲ. ಹೌದು. ಭಾಳ ಭಾಳ ಮಟ್ಟಿಗೆ ಇಲ್ಲ ಈಗ ಬೆಲ್ಲದ ರಾಜ. ನಿಮ್ಮ ಭಾಗದಲ್ಲಿ ಬೆಲ್ಲದ ಕಾಣಗಳಿದ್ದವು? 5 ಸರ್, ಇಲ್ಲೂ ಇದೆ. ಹಾಗಾಗಿ ಬೆಲ್ಲ ಉತ್ಪಾದನೆ ಜಾಸ್ತಿ ಇದ್ದಿದ್ದರಿಂದ ಬೆಲ್ಲಕ್ಕೆ ಬೇಕಾಗುವಂಥ ಕಬ್ಬನ್ನೇ ಬೆಳೀತಾರ ಇಲ್ಲಿ? ಹೌದು ಸರ್. ಈಗ ಜೈ ಭೀಮ ಬೆಲ್ಲಕ್ಕೆ ಬರ್ತದೆ ಸರ್. ಬೆಲ್ಲದ ರಾಜನು ಬೆಲ್ಲಕ್ಕೆ ನಂಬರ್ 1 ಸರ್ ಅದು. ಈಗ ಬೆಲ್ಲದ ರಾಜ ಗಾಣದರಿಗೂ ಓಕೆ, ಈ ರೈತರಿಗೆ ಇಳುವರಿ ಇಲ್ಲ ಸರ್. ಈಗ ಇಳುವರಿ ಕುಂಠಿತ ಆಗೈತೆ ಸರ್ ಅದು, ಹಂಗಾಗಿ ತೆಗೆದ್ಬಿಟ್ಟಾರ. ಈಗ ಜೈ ಭೀಮ ಆಮೇಲೆ ಇಲ್ಲಿ 5-7 ಬೆಳೀತದೆ ಸರ್. ಆ 5-7 ಫ್ಯಾಕ್ಟ್ರಿಗೂ ಚೆನ್ನಾಗೈತೆ, ಬೆಲ್ಲಕ್ಕೆ ಅಷ್ಟು ಅವರು ಹಿಂಜರಿತಿ ಅದ್ರ ಗಾಂಧರು ಬೆಲ್ಲ ಆಗಲ್ಲ ಸ್ವಲ್ಪ ಅಂತ. 5-7 ಬೆಲ್ಲ ಆಗಲ್ಲ ಸರಿಯಾಗಿ ಅಂತ ಅವರು 15 ತಿಂಗಳು ಕಬ್ಬು ಆಗ್ಬೇಕಂತ ಸರ್, 5-7. ಅದು ಏನಂತ ಇಲ್ಲಿ ನೀರು 15 ತಿಂಗಳ ನೀರು ಇರಲ್ಲ, ಹಂಗಾಗಿ ಅದು ಕಬ್ಬು ನಮ್ಗೆ ಇದಾಗಲ್ಲ. ಫ್ಯಾಕ್ಟ್ರಿ ಅದು ನಡೀತೈತಿ, ನೀರಿದ್ದಲ್ಲೆಲ್ಲ ಫ್ಯಾಕ್ಟ್ರಿಗೆ ಹಾಕಿದ್ರೆ. ಜೈ ಭೀಮ್ ಎಷ್ಟು ತಿಂಗಳಿಗೆ ಕಟಾವು ಮಾಡ್ತೀವಿ? ಜೈ ಭೀಮ 9-10 ಕಟಾವು ಮಾಡಿ ಕಟಾವು ಮಾಡ್ತೀವಿ. ಬಂದ್ಬಿಡ್ತು ಸರ್. ಗಾಣದವರು ಇದಕ್ಕೆ ಬೇಡಿಕೆ ಇದೆ? ಬೇಡಿಕೆ ಇದೆ ಸರ್, ಜೈ ಭೀಮ್ ಬೇಡಿಕೆ ಇದೆ. ನೀವು ಕಬ್ಬನ್ನು ಮಾರಿಬಿಡ್ತೀರಾ ಅಥವಾ ನೀವೇ ಬೆಲ್ಲ ಮಾಡಿಸಿ ಬೆಲ್ಲ ಮಾರಾಟ ಮಾಡ್ತೀರಾ? ಈಗ ಸುಮಾರು ನಮ್ಮಪ್ಪರ ಕಾಲದಾಗೆಲ್ಲ ಅವರು ಬೆಲ್ಲ ಮಾಡಿಸಿ ಅವರೇ ಮಾಡ್ತಿದ್ದೆ ಸರ್, ಅವಾಗ ಒಂದು ಲೆಕ್ಕ. ಈಗ ಆ ಥರ ಗಾಣಗಳೇ ಇಲ್ಲ, ಈಗೇನು ಡೈರೆಕ್ಟ್ ಕಬ್ಬು ಟನ್ ಲೆಕ್ಕ ತಗೊಂತಾರೆ ಸರ್. ಅವರೇ ತಗೊಂಡ್ಬಿಡ್ತಾರೆ, ತಗೊಂಡು ಬೆಲ್ಲದ ಮಾರ್ಕೆಟ್ ಅವರೇ ಮಾಡ್ಕೊಂಡು ಸರ್. ಬಟ್ ಆ ಗಾಂಧಗಳ ರೈತರಿಗೆ ಅನುಕೂಲ ಆಗಿದೆ ಸರ್. ಆಗಿದೆ. ಫ್ಯಾಕ್ಟ್ರಿಗಿನ ಗಾಂಧಗಳದೆ ಸ್ವಲ್ಪ ರೇಟ್ ಇದಾಗ. ಎಷ್ಟು ಗಾಣಗಳಿದ್ದಾವೆ ನಿಮ್ಮ ಸುತ್ತಮುತ್ತಲು? ನನ್ನ ಲೆಕ್ಕ ಪ್ರಕಾರ ಒಂದು 50 ಗಾಣ ಇರ್ಬೋದು ಸರ್. ಈ ಹೊಸಪೇಟೆ ಇದೆಲ್ಲ ಮಲ್ಪಂಗುಡಿ ನಮ್ಮ ಊರಲ್ಲಿಲ್ಲ, ಈ ಹೊಸಪೇ ಮಲ್ಪಂಗುಡಿ ಏರಿಯಲ್ಲ ಬರ್ತದೆ ಸರ್. ಹಿಂಗೆ ಒಳಗಡೆ ಎಲ್ಲ ಇದೆ, ಒಂದು 50 ಇರ್ಬೋದು ಅನ್ಕೊಂತೀನಿ ಸರ್. ಇದಾವೆ 50 ಇದಾವೆ, ಕೆಲವು ರನ್ನಿಂಗ್ ಇದಾವೆ, ಕೆಲವರು ಸ್ಟಾಪ್ ಆಗಿದೆ. ಈಗ ಕಬ್ಬು ಇಲ್ಲ ಸರ್, ಈಗ ಕಬ್ಬು ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟ್ ಆಗ್ತಾ ಮತ್ತೆ. ನಿಮಗೆ ಇಲ್ಲಿ ನೀರಾವರಿ ಹೇಗಿದೆ? ನೀರಾವರಿ ಚೆನ್ನಾಗಿದೆ. ನಮ್ಮ ಮೂಲಗಳು ನೀರು ಚೆನ್ನಾಗಿದೆ ಸರ್. ಕಾಲುವೆ ನೀರ? ಕಾಲುವೆ ನೀರು. 12 ತಿಂಗಳು ಇರುತ್ತೆ, ಸಿಗ್ತದೆ ನಿಮಗೆ? 12 ತಿಂಗಳು ಇರುತ್ತೆ ಸರ್ ನೀರು. ನಾವು ಇಲ್ಲಿ ಕೆನಲ್ ಪಕ್ಕದಾಗಿರ್ತೀವಿ ಸರ್, ಅಷ್ಟೇ ನೀರು ನಮ್ಗೆ ತೊಂದರೆ ಆಗಲ್ಲ. ತೊಂದರೆ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಏನಾಗಲ್ಲ, ಒಂದು 2 ತಿಂಗಳು ನೋಡೋಕ್ಕಷ್ಟೇ. ಕೊಳವೆ ಬಾವಿ ಇದಾವ ನಿಮಗೆ? ಕೊಳವೆ ಬಾವಿ ನಮ್ದು ಇಲ್ಲ, ಅಗತ್ಯ ಇಲ್ಲ ನಮಗೆ. ನೀರಾವರಿ ಬೋರ್ ಹಾಕ್ಸ್ಕೊಳ್ಳೋ ಅಗತ್ಯ ಇಲ್ಲ ನಿಮಗೆ ಆ್ಯಕ್ಚುಲಿ. ಇಲ್ಲ, ಕಾಲುವೆ ನೀರಾವರಿ ಹೆಚ್ಚಾಗಿರೋದ್ರಿಂದ ನದಿ ನೀರು ಯಾವಾಗಲೂ ಕಾಲುವೆಗಳು ಬಿಡ್ತಾ ಇರ್ತಾರೆ. ಇಲ್ಲ, ನಾವು 3 ತಿಂಗಳು ಇರಲ್ಲ ಸರ್, ಆದರೂ ನಮಗೆ ಇಲ್ಲಿ ಹತ್ರದಾಗ ಇರೋದಕ್ಕೆ ಸ್ವಲ್ಪ ಮಟ್ಟಿಗೆ ನೀರು ಇರ್ತದೆ. ನೀರು ಇರ್ತದೆ, ಕೊನೆಯವರೆಗೆ ಅಂತ ಇರೋಂಗಿಲ್ಲ. ಈ ಕುಡಿಯೋಕೆ ನೀರು ಗೀರ ಅಂತ ಬಿಟ್ಟಾಗ ಅವಾಗ ಸ್ವಲ್ಪ ಬರ್ತಿರ್ತದೆ, ಏನು ತೊಂದರೆ ಆಗಲ್ಲ ಸರ್. ಬೇಸಿಗೆಯಲ್ಲಿ ನಡೆದೋಗ್ತದೆ. ನೀವು ಇದ್ರ ಬಗ್ಗೆ ಹೇಳ್ತಿದ್ರಿ, ಏನು ಮಂಟಪಗಳನ್ನು ಮಾಡುವಾಗ ಒಂದು ತೆಂಗಿನ ಮರದಲ್ಲಿ ಯಾವ್ಯಾವ ವಸ್ತುಗಳನ್ನು ನೀವು ಅಲಂಕಾರಕ್ಕೆ ಬಳಕೆ ಮಾಡ್ಕೊಳ್ತೀರಿ? ಎಳೆ ನೀರು, ತೆಂಗಿನಗರಿ, ತೆಂಗಿನಕಾಯಿ ಎಳೆ ನೀರು, ತೆಂಗಿನಕಾಯಿ, ಒಂಬಾಳೆ, ಹೊಂಬಾಳೆ, ಈ ಮೂರನ್ನು ಯೂಸ್ ಮಾಡ್ತೀವಿ ಸರ್. ಹೊಂಬಾಳೆ ಅಂದರೆ ತೆಂಗಿನಕಾಯಿ ಗುಚ್ಚು ಅಂತ ಫಸ್ಟಿಗೆ ಹೂವು ಇರ್ತದಲ್ಲ ಅದು ಯೂಸ್. ಹೊಂಬಾಳೆಯನ್ನು ಹೇಗೆ ಬಳಕೆ ಮಾಡ್ತೀರಿ ಮಂಟಪದಲ್ಲಿ? ಅದೇನಿಲ್ಲ ಸರ್, ಅದು ಬಿಂದಿಗೆಯಲ್ಲಿ ನೀರು ಹಾಕಿ ಅದನ್ನು ಅಲಂಕಾರಿತವಾಗಿ ಅದ್ರಾಗ ಇಟ್ಟುಬಿಟ್ರೆ ಅಲಂಕಾರ ಕಂಡಂಗೆ ಕಾಣಿಸ್ತಾರೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆಲ್ಲ ಒಯ್ತಾರೆ ಸರ್, ದೇವರುಗಳಿಗೆ ಅರ್ಪಣೆ ಮಾಡ್ತಾರೆ ಹೊಂಬಾಳೆ ಅಂತೇಳಿ, ಅಡಿಕೆ ಹೊಂಬಾಳೆ. ಅದ್ರಂಗೆ ನಮ್ಮ ಭಾಗ ಅಡಿಕೆ ಇಲ್ಲ ತೆಂಗಿನ ಹೊಂಬಾಳೆ, ತೆಂಗಿನ ಹೊಂಬಾಳೆ ಇರ್ತೀವಿ ನಾವು ದೇವಸ್ಥಾನ. ಅಯ್ಯಪ್ಪ ಸ್ವಾಮಿಗೆ ಪೂಜೆಗೆ ಬೇಕೇ ಬೇಕು ಕಂಪಲ್ಸರಿ. ಅದು ಮಲ್ನಾಡು ಕಡೆ ಹೋದ್ರೆ ಕಡೆ ಎಲ್ಲ ಇದು ಅಡಿಕೆ ಇವು ಸರ್, ಅಡಿಕೆ ಅದು ಅಡಿಕೆ ಹೊಂಬಾಳೆ ಯೂಸ್ ಮಾಡ್ತಾರೆ ಸರ್. ಈ ಕಡೆ ನಮ್ಮ ಭಾಗ ಅಡಿಕೆ ಇಲ್ಲ ತೆಂಗಿನ ತೆಂಗಿನ ಹೊಂಬಾಳೆ. ಮತ್ತೆ ತೆಂಗಿನಕಾಯಿ ಯಾಕೆ ಬಳಕೆ ಮಾಡ್ತಾರೆ ಅಲ್ಲಿ? ತೆಂಗಿನಕಾಯಿನ ಸರ್ ಅದು ಅಲಂಕಾರಕ್ಕೆ ಬಳಕೆ ಮಾಡ್ತೀವಿ ಅಷ್ಟೇ ನಾವು. ಅದಕ್ಕೆ ಮಾಡಿ ಚಂದ ಕಾಣಲಿ ಅಂತೇಳಿ ಒಂದಕ್ಕೊಂದು ಜೋಡಿಸಿ ಪಿಲ್ಲರ್ ತರ ಮಾಡಿ, ನಾಲ್ಕು ಪಿಲ್ಲರ್ ತರ ಮಾಡಿ ಮೇಲೆ ಚಪ್ರಟೆ ಹಾಕಿ. ನಿಮ್ ನೋಡಿದೆ ಕೆಲವು ತೆಂಗಿನಕಾಯಿಗಳೆಲ್ಲ ಬಣ್ಣಗಿಡ ನೋಡಿದಿರಲ್ಲ, ಏನದು? ಅದು ಸರ್ ಅದೀಗ ಒನ್ ಡೇ ಚೆನ್ನಾಗಿರ್ತದೆ ತೆಂಗಿನಕಾಯಿ, ಎಣ್ಣೆ ದಿವಸ ಸ್ವಲ್ಪ ಕರಗಾಗಿಬಿಡ್ತೈತೆ, ಕಚ್ ಕಚ್ ಬಿದ್ದು ಇಲ್ಲಿ ಇಲ್ದ ಒಯ್ದು ಟ್ರಾನ್ಸ್ಫರ್ ಮಾಡಿದ್ರಾಗ ಸ್ವಲ್ಪ ಬ್ಲ್ಯಾಕ್ನೆಸ್ ಆಗಿಬಿಡ್ತದೆ ಅಂತೇಳಿ ಅದಕ್ಕೆ ಕಲರ್ ಕೋಟಿಂಗ್ ಕೊಟ್ಟಿವಿ ಸರ್. ಹೌದಾ? ಹಂಗಾಗಿ ನಾವು ಎಷ್ಟು ದಿವ್ಸ ಇಡ್ಬೋದು ಕಲರ್ ಕೋಟಿಂಗ್ ಮಾಡಿರ್ತೀವಲ್ಲ. ಹಂಗಾಗಿ ಈಗ ಚಪ್ರ ಅಂದರೆ ಸುಮಾರು ಕೆಲವರು 16 ದಿವಸವರೆಗೆ ಇರ್ತಾರೆ ಸರ್, 5 ದಿವಸವರೆಗೆ ಇರ್ತಾರೆ. ಅದು ಚೆನ್ನಾಗಿರ್ಬೇಕಲ್ಲ, ಅದಕ್ಕಾಗಿ ಕಲರ್ ಕೋಟಿಂಗ್ ಕೊಡ್ತೀವಿ. ಅವೆಲ್ಲ ಬಿಡಿ ಬಿಡಿಯಾಗಿ ಜೋಡಿಸಿದ್ರಾ? ಹೌದು ಸರ್, ಬಿಡಿ ಬಿಡಿಯಾಗಿ ಒಂದು 4 ಪೀಸ್ ಜೆಂಟ್ ಮಾಡಿ ಜೆಂಟ್ ಮೇಲೆ ಪಿಲ್ಲರಿ ಕಟ್ಟಿಗೆ ಅಂತ ಹೋಗೋದು. ಬಟ್ ನಿಮಗೆ ಇದೆಲ್ಲ ಟ್ರಾನ್ಸ್ಪೋರ್ಟ್ ವಜಿ ಅನ್ಸಲ್ಲ ನಿಮಗೆ? ಇಲ್ಲ ಸರ್, ಎಲ್ಲರೂ ಪಾರ್ಟಿಗೆ ಕೊಡ್ತಾರೆ ಸರ್. ಅಲ್ಲ, ನಮ್ಮೇನಿಲ್ಲ, ಪ್ರತಿಯೊಂದೆಲ್ಲ ನಾವು ಲೆಕ್ಕ ಮಾಡಿನೇ ಹೇಳ್ತೀರಿ? ಹೇಳ್ತೀವಿ ಸರ್. ನಮ್ಮ ಲೇಬರ್ ಕೂಲಿ ನನ್ನ ಕೂಲಿ ಎಲ್ಲ ಸೇರಿಸಿ ಅದು ಚಾರ್ಜು ಎಲ್ಲ ಊಟದ ಖರ್ಚು ಎಲ್ಲ ಇಲ್ಲ ಸರ್. ಲೇಬರ್ ನಮ್ದು ಏನು ಖರ್ಚಿರಲ್ಲ ಸರ್ ಇದ್ರಾಗ. ಮೆಟೀರಿಯಲ್ ಒಂದೇ? ಮೆಟೀರಿಯಲ್ ಒಂದು ಇಲ್ಲಿ ತಗೊಬೋದು. ಇಲ್ಲಿ ಮೆಟೀರಿಯಲ್ ಅಂತ ಅಂದ್ರೆ ಸರ್, ಇಲ್ಲಿ ರೈತರ ತಗ ಬಾಳೆ ಕಂಬೆಲ್ಲ ಕೊಂಡ್ಕೊಂತೀವಿ, ತೆಂಗಿನ ಗರಿ ತಗೊಂತೀವಿ. ಈಗೆಲ್ಲ 50 ರೂಪಾಯಿ ಒಂದು ತೆಂಗಿನ ಗರಿ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಕತ್ತೀವಿ. ಇಲ್ಲಿ ಯಾರು ಕೊಡಲ್ಲ ಸರ್, ಯಾರು ಸರ್ ಕೊಡಲ್ಲ. ಕೆಲವು ಕೋತಿ ಕಾಟಿದ್ದ ಜಾಗಗಳಿಗೆಲ್ಲ ಅವ್ರು ಕೊಡ್ತಾರೆ ಸರ್ ತೆಂಗಿನ ಗರಿ, 50 ರೂಪಾಯಿ ಒಂದು ಗರಿ ಅವರೇ ಕಡ್ಕೊಂಬ ಮನೆಗೆ ಕೊಟ್ಟೋಗ್ಬಿಡ್ತಾರೆ. ಹಂಗ ಸರಿ ಅಂದರೆ ಈಗ ಬೇರೆ ಬೇರೆ ಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ತಿಂಗಳಲ್ಲೂ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಹಾಗಾಗಿ ನಿಮ್ಮ ವೃತ್ತಿಗೆ ಯಾವತ್ತಿಗೂ ಒಂದು ಬೇಡಿಕೆ ಇದೆ ಸರ್. ಇದರಿಂದಾಗಿ ನಿಮಗೆ ಎಂದೂ ಸಹಿತ ಜೀವನದಲ್ಲಿ ಆರ್ಥಿಕ ಅಡಚಣೆಗಳು ಆಗಿಲ್ಲ ಸರ್, ಪ್ರಾಬ್ಲಮ್ ಆಗೋದು ಇಲ್ಲ ಸರ್. ಸೊ ಹಾಗಾಗಿ ನಿಮಗೆ ಜೀವನದಲ್ಲಿ ಈಗ ಎಷ್ಟೋ ಬೇರೆ ಈಗ ರೈತರಾಗಿರಲಿ, ಬೇರೆ ಯಾವುದೋ ಕೂಲಿ ಕೆಲಸ ಮಾಡೋರಾಗಿರು, ಏನಾಗಿರ್ಬೋದು, ಹಣಕಾಸಿನ ಅಡಚಣೆಗಳನ್ನು ತುಂಬ ಎದುರಿಸ್ತಾ ಇರ್ತಾರೆ. ಈಗ ದುಡ್ಡಿಲ್ಲ, ಮುಂದೋಡೋಣ, ಅದನ್ನು ಹಾಗೆ ಮಾಡೋಣ, ಈ ನಿಂತರದಲ್ಲಿ ಯೋಚನೆ ಮಾಡೋಣ, ಹೀಗೆಲ್ಲ ಹೇಳ್ಕೊಂಡು ಮುಂದೆ ಸಾಕೊಳ್ತಾ. ಬಟ್ ನಿಮ್ಮ ಈ ವೃತ್ತಿಯಲ್ಲಿ ತೊಡಗಿಕೊಂಡಿರೋರಿಗೆ ಹಣಕಾಸಿನ ಅಡಚಣೆ ಇಲ್ಲ ಸರ್. ಹಾಗಾಗಿ ಈ ಭಾಗದ ಯುವಕರು, ಬಡ ಕುಟುಂಬದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಇದರಲ್ಲಿ ನಾನು ಒಂದು ಜೀವನ ಕಟ್ಕೊಳ್ತೀನಿ ಅನ್ನೋರು ನಿಮ್ಮಂಥವ್ರ ಜೊತೆಗೆ ಇದ್ದುಕೊಂಡು ಒಂದು ಒಳ್ಳೆ ಕೆಲಸವನ್ನು ಕಲ್ತ್ಕೊಂಡು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಇದೆ ಸರ್. ಕೊನೆಯದಾಗಿ ನಮ್ಮ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಯುವಕರಿಗೆ ಉದ್ಯೋಗ ಇಲ್ಲ, ಅದಿಲ್ಲ, ಇದಿಲ್ಲ, ಪರಿತಪಿಸೋದು ಜಾಸ್ತಿ ಇರ್ತದೆ. ಹೌದು ಸರ್. ಆದರೆ ನಿಮ್ಮ ಗ್ರಾಮದ ಪರಿಸರವನ್ನು ನೋಡಿದರೆ ಅಂಥ ಯುವಕರಿಗೆ ಎಷ್ಟೋ ಉತ್ತರಗಳು ಇಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ನೀವು ಅಂಥ ಯುವಕರಿಗೆ ಏನು ಹೇಳ್ತೀರ ಸರ್? ಈಗ ನನ್ನ ಅನುಭವದ ಪ್ರಕಾರ ನಾನೇ ಉದಾಹರಣೆ. ನಾನು ಯಾವಾಗ SLS ಫೇಲ್ ಆದ ಸರ್, ಅವಾಗ ನಾವು ಗದ್ದೆ ಹೋಗತ್ತಿದೆ, ಈ ಜೀವನ ಅನ್ನೋದು ಇಷ್ಟ ಆಗಿಬಿಡ್ತೈತೆ ಅಂತ ಅನ್ಕಂದೆ. ನಾವಪ್ಪರ್ದು ರೈತಕ್ಕೆ ನೋಡಿ ಸರ್, ಇದ್ರಾಗೇನು ಇಲ್ಲ, ನನ್ನ ಜೀವನ ಇಷ್ಟ ಆಗಿಬಿಡ್ತಂತೆ. ನನಗೆ ಯಾವಾಗ ಇದು ನನಗೆ ಅನುಭವ ಬಂತು, ಇದು ಮಂಟಪ ಅಂಬೋದು, ನನ್ನ ಆರ್ಥಿಕತೆ ಚೆನ್ನಾಗಿದೆ, ನಮ್ಮ ಕುಟುಂಬ ಚೆನ್ನಾಗಿದೆ ಸರ್, ಅವಳಿದ್ದ 4 ನಾನು ಚೆನ್ನಾಗಿದ್ದೀನಿ ಸರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವ್ರಿಗೆ ಹೇಳ್ತೀನಿ, ಸುಮ್ಮನೆ ಕುಂದ್ರಬಾಡ್ರಿ, ಯಾವುದೋ ಒಂದು ಕೆಲಸ ಇದ್ದೇ ಇರ್ತೈತಿ, ನಿಮ್ಮ ಊರಲ್ಲೇ ಇರ್ತೈತೆ ಸರ್, ಅದು ಆ ಊರಲ್ಲೇ ಇರ್ತೈತೆ, ಅದನ್ನ ಹುಡುಕ್ರಿ, ಹುಡುಕಿ ಬರ್ರಿ, ಆ ಕಲೆ ಒಂದು ಹೊರಗೆ ತಗೊಂಬರ್ರಿ, ಎಲ್ಲ ಚೆನ್ನಾಗಿರ್ತಾರೆ ಸರ್. ಒಳ್ಳೆಯದು ವೆಂಕಟೇಶ್ ಬಾರಿಕರ್ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ವಿಶೇಷವಾಗಿ ಮದುವೆ, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಅಯ್ಯಪ್ಪ ಸ್ವಾಮಿಯ ಪೂಜೆ ಆಗಿರ್ಬೋದು, ಇತ್ಯಾದಿ ಶುಭ ಸಮಾರಂಭಗಳಿಗೆ ನಾಮಕರಣಕ್ಕೂ ಬೇಕಾದಂತಹ ಅಲಂಕಾರವನ್ನು ಮಾಡ್ತೀರಿ. ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಅಗತ್ಯವಾಗಿರ್ತಕ್ಕಂಥ ಮಂಟಪ ಮತ್ತು ಅಲಂಕಾರವನ್ನು ಮಾಡಿಕೊಡ್ತಾ ಇದ್ರಿ, ಈ ವೃತ್ತಿಯಲ್ಲಿ ತೊಡ್ಕೊಂಡಿದ್ರಿ. ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಿ? ಹಾಂ, ಕೊಡ್ತೀವಿ ಸರ್. 9686780407, ವೆಂಕಟೇಶ್, ಕಡ್ಡಿರಾಮ್ಪುರ್. ಕೇಳಿದ್ರಲ್ಲ ರೈತರೆ, ನೀವು ಇವರನ್ನು ಸಂಪರ್ಕಿಸ್ಬೋದು. ನಿಮ್ಮ ಮನೆಯಲ್ಲಿ ಏನೇ ಶುಭ ಸಮಾರಂಭಗಳಾದರೆ ಅಗತ್ಯವಾಗಿರ್ತಕ್ಕಂಥ ಮಂಟಪಗಳನ್ನು ಇವರು ಮಾಡಿಕೊಡ್ತಾರೆ. ಇವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9686780407. ಇದು ವೆಂಕಟೇಶ್ ಬಾರಿಕರ್ ಅವರ ಮೊಬೈಲ್ ಸಂಖ್ಯೆ. ಜೊತೆಗೆ ನಿಮ್ಮ ಗ್ರಾಮದಲ್ಲಿ ಯಾರಾದರೂ ಯುವಕರು ಉದ್ಯೋಗದ ಸಮಸ್ಯೆ ಇದೆ, ಜೀವನ ನಡೆಸೋದು ಕಷ್ಟ ಇದೆ ಅಂತ ಅಂದರೆ ಇವರನ್ನು ಸಂಪರ್ಕಿಸಿದರೆ ಅವ್ರ ಹತ್ರ ಕೆಲಸ ಇರುತ್ತೆ, ಮತ್ತು ಅದೊಂದು ಸ್ಕಿಲ್ಡ್ ಕೆಲಸ, ತುಂಬ ಕೌಶಲ್ಯದಿಂದ ಕೂಡಿರ್ತಕ್ಕಂಥ ಕೆಲಸ. ಇದನ್ನು ಕಲಿತ್ರೆ ಎಲ್ಲಿಯಾದರೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ನಿರುದ್ಯೋಗಿ ಯುವಕರು ಈ ನಿಟ್ಟಿನಲ್ಲಿ ಸಹಿತ ಇವರನ್ನು ಸಂಪರ್ಕಿಸಿ

ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತಾ ಜಂಕ್ಷನ್. ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್, ಮತದಾತಾ ಜಂಕ್ಷನ್. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ, ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿಃ. ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರುವ ದೇಶವನ್ನು ಭಾರತ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಸಂತತಿ ಭಾರತೀಯರು. ನಾನೀಗ ವಿಕಾಸದ ಮಾರ್ಗದಲ್ಲಿ ಮುನ್ನಡೆಯುತ್ತಿದ್ದೇನೆ. ಹಳ್ಳಿಗಳನ್ನು ನಗರದೊಂದಿಗೆ ಸೇರಿಸುವ ಕಾಲುದಾರಿ ಈಗ ಹೆದ್ದಾರಿಯ ರೂಪ ಪಡೆದುಕೊಂಡಿದೆ. ನನ್ನ ಜನರ ಬಳಿ ಈಗ ಅಧಿಕಾರವಿದೆ. ನನ್ನ ಜನರಿಗೆ ಹಲವು ಹಕ್ಕುಗಳಿವೆ, ಕರ್ತವ್ಯಗಳಿವೆ. ಅವುಗಳಲ್ಲಿ ಒಂದು ಸರ್ಕಾರದಲ್ಲಿ ಜನರ ಭಾಗವಹಿಸುವಿಕೆ. ಇದನ್ನು ಚುನಾವಣೆ ಜನಾದೇಶ ಎಂದು ಕರೆಯಲಾಗುತ್ತದೆ. ಬನ್ನಿ, ನಾನು ನಿಮಗೆ ಭಾರತ್ ಮತ್ತು ಭಾರತಿಯನ್ನು ಪರಿಚಯಿಸುತ್ತೇನೆ. ಅವರು ಚುನಾವಣೆ ಮತ್ತು ಜನಾದೇಶಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳೊಂದಿಗೆ ಪ್ರತಿವಾರ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಹಲೋ, ನಮಸ್ಕಾರ. ಮತದಾತ ಜಂಕ್ಷನ್ ನಲ್ಲಿರುವ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಭಾರತಿ. ನನ್ನ ಜೊತೆ ಹಲೋ ಸ್ನೇಹಿತರೆ, ನಾನು ಭಾರತ್. ಒಟ್ಟಿಗೆ ನಾವು ಭಾರತ ಭಾರತಿ ಆಗಿದ್ದೇವೆ, ಕಾರ್ಯಕ್ರಮದ ನಿರೂಪಕರು ಮತ್ತು ನಿಮ್ಮೆಲ್ಲರ ಗೆಳೆಯರು. ಭಾರತ ಅಂದ್ರೆ ನೀನು ನಾನು ಮಾತ್ರ ಅಲ್ಲ ಭಾರತ್, ಮತದಾರರ ಜಂಕ್ಷನ್ ನಲ್ಲಿ ಗತಕಾಲ ಮತ್ತು ಭವಿಷ್ಯ ಕೂಡ ನಮ್ ಜೊತೆ ಇದೆ. ಏನದು ಒಗಟು? ಎಲೆಕ್ಷನ್ ಅಂಕಲ್ ನಮಸ್ತೆ. ಅಲ್ಲ ಭಾರತಿ, ಈಗ ನಿನ್ನ ಎಲೆಕ್ಷನ್ ಅಂಕಲ್ ಅಂತ ಕರೆಯೋದಕ್ಕೆ ಕಾರಣ ಏನು? ಸ್ವಲ್ಪ ಹಿಂತಿರುಗ್ ನೋಡು. ನಮಸ್ಕಾರ ಭಾರತಿ. ಹಾ, ಇವರೇ ನಮ್ಮ ಎಲೆಕ್ಷನ್ ಅಂಕಲ್. ಎಲೆಕ್ಷನ್ ಅಂಕಲ್ ನಮಸ್ತೆ. ನಮಸ್ಕಾರ. ನಮ್ ಚಿಕ್ಕಪ್ಪನ್ ಹಲೋ ಹೇಳೋ. ಹಲೋ ಚುನಾವಣಾ ಅಂಕಲ್. ಈ ಎಲೆಕ್ಷನ್ ಅಂಕಲ್ ಹೇಳೋ ಕಥೆಗಳನ್ ಕೇಳು. ಈ ಕಣ್ಣುಗಳು ವಿಶ್ವದಲ್ಲಿ ಪ್ರಜಾತಂತ್ರ ಬಂದ ಮೇಲಾದ ಬದಲಾವಣೆಗಳನ್ನ ಗಮನ ಇಟ್ಟು ನೋಡಿದೆ. ಕಥೆಗಳಲ್ಲಮ್ಮ, ವಾಸ್ತವ ವಾಸ್ತವವನ್ನ ನೋಡಿದೆ. ಅರೆ ವಾ ಕಲ್ಪನಾ, ಭೇಷ್. ಏನೋ, ನಿನ್ಗೇನಾಯ್ತು? ನನ್ನ ಹೆಸರು ಬದಲಿಸಿದೀಯಾ? ನೀನು ಸ್ವಲ್ಪ ಕತ್ತನ್ನು ಹೊರಳಿಸ್ ನೋಡು. ಹಾ ಹಾ, ಇವರೇ ನಮ್ಮ ಸೈಬರ್ ಎಕ್ಸ್ಪರ್ಟ್ ಕಲ್ಪನಾ. ಹ್ಮ್, ನನ್ಗೆ ತಿರುಮಂತ್ರನಾ? ಇರ್ಲಿ ಕಲ್ಪನಾ, ನಾನು ನೀನು ಫ್ರೆಂಡ್ಸ್, ಶೇಕ್ ಹ್ಯಾಂಡ್ಸ್. ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಫ್ರೆಂಡ್ಶಿಪ್ ಪ್ರಜಾತಂತ್ರದ ಜೊತೆ ಜೊತೆಗೆ ನಿಮ್ಮೊಂದಿಗೂ ಆಗ್ತಾ ಇದೆ, ಸಂತೋಷ. ವಾವ್, ಜನತಂತ್ರದ ಖುಷಿಯೇ ಖುಷಿ. ಚುನಾವಣಾ ಅಂಕಲ್ ಮಾರ್ಗದರ್ಶನದಲ್ಲಿ ನಾವೆಲ್ಲ ಯುವಕರು ದೇಶವನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ಯೋಣ. ಚುನಾವಣಾ ಅಂಕಲ್ ಹಳೆ ಬೇರು, ಕಲ್ಪನಾ ಹೊಸ ಚಿಗುರು. ಈಗ ತಿಳ್ಕೊಳ್ಳೋಣ ಹಳ್ಳಿಲಿ ಏನ್ ನಡೀತಾ ಇದೆ ಅಂತ. ಅಯ್ಯೋ, ಆ ಚಿಕ್ಕಮ್ಮ ಮುಸುಕ್ ತೆಗೆದು ಮತ ಹಾಕೋದು ಹೊರಟಿದ್ರು. ಜಗನ್ ಚಿಕ್ಕಪ್ಪನ ಹೆಂಡತಿನಾ? ಹೌದು, ಆ ಜಗನ್ ಚಿಕ್ಕಪ್ಪನ ಹೆಂಡತಿ ನಮ್ ಚಿಕ್ಕಮ್ಮ. ನಾನ್ ಕೇಳ್ದೆ, ಚಿಕ್ಕಮ್ಮ ನೀವು ಯಾರಿಗೆ ಮತ ಹಾಕಿದ್ರಿ ಅಂತ. ಅವ್ರು ಹೇಳಿದ್ರು, ನಾನು ನನ್ನ ಕುಟುಂಬಕ್ಕೆ ಮತ ಹಾಕ್ತೀನಿ, ಇನ್ಯಾರಿಗೆ ಅಂತ. ಸರಿಯಾಗಿಯೇ ಹೇಳಿದ್ದಾರೆ. ಚುನಾವಣೆ ಚಿಹ್ನೆ ಛತ್ರಿ ಮತ್ತೆ ಸೂರ್ಯ, ಇವೆರಡರಲ್ಲಿ ನೀನು ಛತ್ರಿಗೆ ಕೊಡ್ತೀಯೋ ಅಥವಾ ಸೂರ್ಯನಿಗೆ ಮತ ಕೊಡ್ತೀಯೋ ಅಂತ ಕೇಳ್ದೆ. ಛತ್ರಿಗೆ ಸೂರ್ಯನಿಗೆ ಯಾಕೆ ಕೊಡ್ಲಿ ಅಂತ ಅಂದ್ರು ನಮ್ಮ ಚಿಕ್ಕಮ್ಮ. ನಾನು ತಮಾಷೆ ಕೇಳ್ದೆ, ಚಿಕ್ಕಮ್ಮ ಮಳೆ ಬಂದ್ರೆ ಕೊಡೆಗೆ, ಬಿಸಿಲು ಬಂದ್ರೆ ಸೂರ್ಯನಿಗೆ ಕೊಡುವಂತ ಅಂಕಲ್ ಹೇಳ್ಕೊಡ್ಲಿಲ್ವಾ ಅಂತ. ಆದ್ರಿಂದ ಅವ್ರ ಮತವನ್ನ ಬದಲಾಯಿಸ್ಲೇಬೇಕು. ಇಲ್ಲ, ಚಿಕ್ಕಮ್ಮ ಬಹಳ ಹುಷಾರು. ಗ್ರಾಮದ ಮಹಿಳಾ ಜಾಗೃತಿ ಸಮೂಹ ಇದೆಯಲ್ಲ, ಅದರ ಮುಖ್ಯಸ್ಥಳ ಜವಾಬ್ದಾರಿ ಅವರಿಗೆ ಸುಮ್ಮನೆ ಸಿಕ್ಕಿಲ್ಲ. ಚುನಾವಣೆಯ ವಿಷಯ ಜೋಕ್ ಅಲ್ಲ ಅಣ್ಣ, ಮತದಾತ ಜಂಕ್ಷನ್ ಎಂಬ ಹೊಸ ರೇಡಿಯೋ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಗೊತ್ತು. ಹೇ, ಅವ್ರಿಗೆ ಬಹಳಷ್ಟು ತಿಳಿದಿದೆ. ಚಿಕ್ಕಮ್ಮನಿಗೆ ಬೂತ್ ಮಟ್ಟದ ಅಧಿಕಾರಿಯಷ್ಟೇ ಜ್ಞಾನ ಇದೆ. ಸರಿಯಾದ ವಿಷಯ ಹೇಳಿದ್ರು. ಆಂಟಿ ಮುಖದ ಮೇಲೆ ಮುಸ್ಕ್ ಹಾಕ್ತಾರೆ, ಕಣ್ಣಿನ ಮೇಲೆ ಅಲ್ಲ. ಹೌದ ಕಣಪ್ಪ, ಇವತ್ ನಾನು ಬಹಳ ಮಹತ್ವದ ಮಾತು ಹೇಳಿದ್ದೀನಿ. ಇನ್ನೂ ಒಂದ್ ಮಾತು ಕೇಳಿಸ್ಕೋ. ಆಗ್ಲಿ ಹೇಳಣ. ನಾನು ಹೇಳೋದಿಲ್ಲ, ಅವ್ರ ಮಾತು ಕೇಳು. ಇಲ್ಲಿ ಒಬ್ರು ಸೆಲೆಬ್ರಿಟಿ ಐಕಾನ್ ಮಾತಾಡ್ತಾ ಇದಾರೆ, ಅವರೇ ಪಂಕಜ್ ತ್ರಿಪಾಠಿ. ನಮಸ್ತೆ ದೋಸ್ತೋ, ಮೈ ಹೂ ಆಪ್ಕಾ ಅಪ್ನಾ ಅಭಿನೇತಾ ಪಂಕಜ್ ತ್ರಿಪಾಠಿ. ಮುಜೆ ಲಗ್ತಾ ಹೈ ಕಿ ಭಾರತ್ ಮೇ ಜೋ ಚುನಾವ್ ಹೈ ನಾ, ವೋ ಛೋಟಿ ಛೋಟಿ ಕಹಾನಿಯೋ ಕಾ ಏಕ್ ಬಡಾ ಸಂಗ್ರಹ ಹೈ. ತೋ ಆಪ್ಕೋ ಕ್ಯಾ ಕರ್ನಾ ಹೈ ಕಿ ಮತದಾನ್ ಕೆ ದಿನ ಆಪ್ಕೋ ಮತದಾನ್ ಬೂತ್ ಪೆ ಜಾನಾ ಹೈ, ಅಪ್ನಾ ಪಹಚಾನ್ ಪತ್ರ ಲೇಕೆ. ಬಿಲ್ಕುಲ್, ಸೋಚ್ ವಿಚಾರ್ ವಿವೇಕ್ ಸೇ ಅಪ್ನಾ ಮತದಾನ್ ಕರೇ, ಕ್ಯೂಂಕಿ ಯೇ ಮತದಾನ್ ಜೋ ಹೈ ಲೋಕತಂತ್ರ ಕೆ ಇಸ್ ಮಹಾಪರ್ವ ಮೇ ಏಕ್ ಬಹುತ್ ಹಿ ಜರೂರಿ ಔರ್ ಬಹುತ್ ಹಿ ಮಹತ್ವಪೂರ್ಣ ಅಧಿಕಾರ ಹೈ ಜೋ ಏಕ್ ಆಮ್ ಆದ್ಮಿ ಕೋ ಮಿಲ್ತಾ ಹೈ ಹರ್ ಮತದಾತಾ ಕೋ. ವಾವ್ ಅಕ್ಕ, ಸರಿಯಾಗಿದೆ. ಇಲ್ಲಿ ಇಲ್ಲಿ ಕೇಳು, ಭಾರತದಲ್ಲಿ ನಡೆಯುವ ಚುನಾವಣೆಗಳು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಚುನಾವಣೆ. ಸಂಪೂರ್ಣ ಪಾರದರ್ಶಕ, ಮುಕ್ತ ಮತ್ತು ನ್ಯಾಯಸಮ್ಮತವಾಗಿದ್ದು, ಇಲ್ಲಿ ನಿಜವಾದ ಸೆಲೆಬ್ರಿಟಿ ಅಂದರೆ ಮತದಾರನೇ. ಇಲ್ಲಿವರೆಗೆ ದೇಶದಲ್ಲಿ ನಡೆದ ಚುನಾವಣೆಗಳಲ್ಲಿ ಹಿಂದಿನ ಅಂದರೆ ಈಗ 2019 ನಡೀತಲ್ಲ, ಅಲ್ಲಿ ಅತಿ ಹೆಚ್ಚು ಮತದಾರರು ಭಾಗವಹಿಸಿದ್ದಾರೆ. ಸರಿಯಾಗಿ ಹೇಳಿದ್ರಿ ಎಲೆಕ್ಷನ್ ಅಂಕಲ್. ಹಮ್ ಭಾರತ್ ಕೆ ಮತದಾತ, ಲೋಕತಂತ್ರ ಹಮಕೋ ಪ್ಯಾರಾ ಹೈ ಯೇ ಸಬ್ಕಾ ಅಭಿಮಾನ್, ಫರ್ಜ್ ಹಮಾರಾ ಸಬ್ಸೆ ಪಹಲೆ ಮನ್ ಕಾ ಮತಲಬ್ ಜಾನೆ ಹಮ್, ಇಸ್ಕಿ ತಾಕತ್ ಇಸ್ಕಿ ಫಿತ್ರತ್ ಅಚ್ಚೆ ಸೇ ಪಹಚಾನೆ ಹಮ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಮತದಾತ ಜಂಕ್ಷನ್ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಈಗ ಹೋಶಂಗಾಬಾದ್ನ 21 ವರ್ಷದ ಯುವ ಮತದಾರ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಇವರು ಕೇವಲ ಜಾಗೃತರಷ್ಟೇ ಅಲ್ಲ, ಎನ್ಜಿಒ ಜೊತೆ ಸಂಬಂಧ ಹೊಂದಿರೋರು, ಮತ್ತು ಇವರು ಮತದಾರರ ಐಡಿ ಕಾರ್ಡ್ನ ಇತರ ಯುವಕರಿಗೂ ಸಹ ಮಾಡಿಸಿಕೊಡ್ತಾ ಇದ್ದಾರೆ. ಆಪ್ನೆ ಅಪ್ನಾ ವೋಟರ್ ಐಡಿ ಕಾರ್ಡ್ ಬನ್ವಾಯಾ? ಮೇನೆ ದಫ್ತರ್ ಮೇ ಜಾಕೆ 6 ನಂಬರ್ ಕಾ ಫಾರ್ಮ್ ಭರ್ವಾಯಾ. ಫಾರ್ಮ್ ಭರ್ವಾನೆ ಕೆ ಬಾದ್ ಫಿರ್ 21 ದಿನ್ ಕೆ ಬಾದ್ ಇನ್ಕ್ವೈರಿ ಆತಿ ಹೈ, 21 ದಿನ್ ಕೆ ಬಾದ್ ಫಿರ್ ವೋಟರ್ ಐಡಿ ಕಾರ್ಡ್ ಆತಾ ಹೈ. ಹಮೇ ಪತಾ ಚಲಾ ಕಿ ಆಪ್ ಅನ್ಯ ಯುವಾಓಂ ಕಿ ಭಿ ಮದದ್ ಕರ್ತೆ ಹೈ ಮತದಾತಾ ಬನ್ನೆ ಮೇ, ವೋ ಕೈಸೆ? ಯಹಿ ಪ್ರೊಸೀಜರ್, ಕೋಯಿ ಭಿ ಅಗರ್ ವ್ಯಕ್ತಿ ಯೂಥ ಯಾ ಮತಲಬ ಜೈಸೆ ಆತಾ ಹೈ ಮೇರೇ ಪಾಸ್. ಆಪ್ ಕ್ಯಾ ಕಹನಾ ಚಾಹೆಂಗೆ ಕಿ ವೋಟ್ ಡಾಲ್ನಾ ಕ್ಯೂ ಜರೂರಿ ಹೈ? ವೋಟ್ ಡಾಲ್ನಾ ಇಸ್ಲಿಯೇ ಜರೂರಿ ಹೈ ಕ್ಯೂಂಕಿ ಹಮ್ ಲೋಗ್ ಇಸ್ ದೇಶ್ ಕೆ ವಾಸಿ ಹೈ, ಹಮಾರಾ ಪೂರಾ ಅಧಿಕಾರ ಹೈ ವೋಟ್ ಡಾಲ್ನಾ. ಔರ್ ಮೈ ಚಾಹೂಂಗಾ ಕಿ ಹರ್ ವ್ಯಕ್ತಿ ಕೋ ಅಪ್ನಾ ಯೇ ಸಮ್ಮಾನ ಲೇನಾ ಚಾಹಿಯೇ, ಕ್ಯೂಂಕಿ ಹಮೇ ಬಹುತ್ ಬಡಾ ಸಮ್ಮಾನ ಸಂವಿಧಾನ ಹಮೇ ಮಿಲಾ ಹುವಾ ಹೈ. ಬಹುತ್ ಬಹುತ್ ಶುಕ್ರಿಯಾ ಹಮ್ಸೆ ಜುಡ್ನೆ ಕೆ ಲಿಯೇ ನೈಮ್. ಥ್ಯಾಂಕ್ ಯು ಸೋ ಮಚ್. ಭಾರತ್, ಯುವಕರು ಯಾವಾಗ ತಮಗೆ 18 ವರ್ಷ ಆಗುತ್ತೋ, ಚುನಾವಣೆಯಲ್ಲಿ ಯಾವಾಗ ಭಾಗವಹಿಸ್ತೀವೋ ಅಂತ ಕಾಯ್ತಾ ಇರ್ತಾರೆ. ನಾನು ಹಿಮಾಚಲ ಪ್ರದೇಶದ ಸೋಲನ್ನ ನಿಶಾ ಅವರೊಂದಿಗೆ ಮಾತಾಡಿದೆ. ನಿಶಾ, ಆಪ್ ಯೇ ಬತಾಯೇ ಕಿ ಕೈಸೆ ಬನಿ ಆಪ್ ವೋಟರ್? ದೀದಿ, ಹಮಾರೇ ಏರಿಯಾ ಮೇ ತೋ ಬಿಎಲ್ಓ ಆಫೀಸರ್ ನೇ ಮದದ್ ಕಿ, ಔರ್ ವೋ ಜೋ ಫಾರ್ಮ್ ಹೋತಾ ಹೈ ನಾ 6 ನಂಬರ್ ವಾಲಾ, ವೋ ಭರ್ವಾ ದಿಯಾ. ಕುಚ್ ದಿನೋ ಕೆ ಬಾದ್ ಇನ್ಕ್ವೈರಿ ಆಯಿ ಔರ್ ಉಸ್ಕೆ ಕುಚ್ ದಿನೋ ಬಾದ್ ಮೇರಾ ಅಪ್ನಾ ವೋಟರ್ ಐಡಿ ಕಾರ್ಡ್ ಜಿಸ್ಮೇ ಮೇರಾ ಅಪ್ನಾ ನಾಮ್ ನಿಶಾ ಚೌಹಾನ್ ಲಿಖಾ ಥಾ ಮೇರೇ ಹಾಥೋ ಮೇ ಥಾ. ತೋ ಆಪ್ನೆ ವೋಟ್ ಡಾಲಾ ನಿಶಾ? ಜೀ ದೀದಿ, 2019 ಮೇ ಹೀ ಮೈನೆ ಚುನಾವೋ ಮೇ ಹಿಸ್ಸಾ ಲಿಯಾ, ಔರ್ ವೋ ಮಾರ್ಕ್ ಲಗ್ತಾ ಹೈ ನಾ ಉಂಗ್ಲಿ ಪರ್, ವೋ ಸಬ್ಕೋ ದಿಖಾತಿ ಥಿ ಮೈ. ಆಪ್ಕೋ ಕ್ಯಾ ಲಗ್ತಾ ಹೈ ಕಿ ವೋಟ್ ಡಾಲ್ನಾ ಕ್ಯೂ ಜರೂರಿ ಹೈ? ಯಹೀ ತೋ ಅಹ್ಸಾಸ್ ದಿಲಾತಾ ಹೈ ಹಮೇ ಜಿಮ್ಮೇದಾರ್ ನಾಗರಿಕ್ ಹೋನೆ ಕಾ, ಔರ್ ಯೇ ಹಕ್ ಭೀ ಕಿ ಹಮ್ ನಿರ್ವಾಚಿತ ನೇತಾ ಸೇ ಸವಾಲ್ ಭೀ ಪೂಛ್ ಪಾಯೆ. ಮುಜೆ ಲಗ್ತಾ ಹೈ ಕಿ ಸಭಿ ಯುವಾಓಂ ಕೋ 18 ಕಾ ಹೋತೆ ಹೀ ವೋಟರ್ ಐಡಿ ಕಾರ್ಡ್ ಬನ್ವಾ ಲೇನಾ ಚಾಹಿಯೇ, ಔರ್ ಯೂತ್ ಪಾವರ್ ದಿಖಾನಿ ಚಾಹಿಯೇ. ಥ್ಯಾಂಕ್ ಯು ಸೋ ಮಚ್ ನಿಶಾ, ಹಮ್ಸೆ ಬಾತ್ ಕರ್ನೆ ಕೆ ಲಿಯೇ ವೆಲ್ ಡನ್. ಭಾರತಿ, ಇಲ್ಲಿ ಮತದಾತ ಜಂಕ್ಷನ್ ಅಲ್ಲಿ ನಮ್ ಕೇಳುಗರು ಕೂಡ ಭಾಗವಹಿಸೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅದೇಗ್ ಸಾಧ್ಯ? ಸಾಧ್ಯನೂ ಇದೆ. ಕೇಳುಗರು ಮತದಾನಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ತಮ್ಮ ಸಂಕ್ಷಿಪ್ತ ಪರಿಚಯದ ನಂತರ ತಮ್ಮದೇ ಆದಂತ ಧ್ವನಿಯಲ್ಲಿ ಅವರೇ ಬರೆದ ಯಾವುದೇ ಹಾಡು, ಕವಿತೆ ಇತ್ಯಾದಿಗಳ ಒಂದೇ ಒಂದು ನಿಮಿಷದ ಧ್ವನಿ ಮುದ್ರಣವನ್ನ ನಮಗೆ ಕಳುಹಿಸಿಕೊಟ್ರೆ ಅದು ಹೇಗಿರುತ್ತೆ ಅಲ್ವಾ? ವಾಹ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ನಮ್ಮ ಕೇಳುಗರಿಗೆ ಒಂದು ಸ್ಯಾಂಪಲ್ ಕೊಡು. ನಮ್ಮ ತೀರ್ಪುಗಾರರು ಆಯ್ಕೆ ಮಾಡಿದ ನಂತರ ನಾವು ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ಅರೇ, ಒಂದ್ ಸ್ಯಾಂಪಲ್ ಕೇಳ್ಸಪ್ಪ. ಒಳ್ಳೇದಮ್ಮ, ಈ ಮಾದರಿಯ ಸ್ಯಾಂಪಲ್ ನನ್ನ ಹತ್ರ ಇದೆ. ಇದನ್ನ ಮಧ್ಯಪ್ರದೇಶದ ಭೂಪಾಲ್ನಿಂದ ನಮ್ಮ ಯುವ ಕೇಳುಗರಾದ ವೇದಾಂಶ್ ಪಾಠಕ್ ಕಳಿಸಿದ್ದಾರೆ, ಕೇಳೋಣ. ಇಸ್ ಲೋಕತಂತ್ರ ಕೀ ದುನಿಯಾ ಭರ್ ಮೇ ಮಿಸಾಲ್ ರಹೇ, ಹಮ್ ಮತದಾತಾ ಹಮೇ ಮುಸ್ತಕ್ಬಲ್ ಕಾ ಖಯಾಲ್ ರಹೇ, ಆಂಖೋ ಮೇ ಸಪನೆ ಆಂಖೋ ಮೇ ಸಪನೆ, ಹೋಟೋ ಪರ ಹರದಮ್ ಸವಾಲ್ ರಹೇ, ಇಸ್ ಲೋಕತಂತ್ರ ಕೀ ದುನಿಯಾ ಭರ್ ಮೇ. ಪ್ರಪಂಚದಾದ್ಯಂತ ನಮ್ಮ ಈ ಪ್ರಜಾಪ್ರಭುತ್ವ ಮಾದರಿಯಾಗಿದೆ. ವಾಹ್ ವಾಹ್ ವಾಹ್, ತುಂಬಾ ಹೃದಯ ಸ್ಪರ್ಶಿ ಗೀತೆ ಇದು. ಈಗ ವೇದಾಂಶ್ ಕಳಿಸಿದ ಕವಿತೆಯನ್ನ ಕೇಳಿದ್ರಲ್ಲ, ನೀವು ಅಂತಹ ರೆಕಾರ್ಡಿಂಗ್ಗಳನ್ನ ನಮಗೆ ಕಳುಹಿಸಬಹುದು. ಇದಕ್ಕೆ ಎರಡು ಮಾರ್ಗಗಳಿವೆ. ಒಂದು, ವಾಟ್ಸ್ಆಪ್ ಸಂಖ್ಯೆಯ ಮೂಲಕ ಅಥವಾ ಇಮೇಲ್ ಮೂಲಕ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999093150. ಇಮೇಲ್ ವಿಳಾಸ mjunction@eci.gov.in. ಕೇವಲ ಯುವಕರು ಮಾತ್ರ ಅಲ್ಲ, ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಸಹ ನಿಮ್ಮ ಅನುಭವವನ್ನ ರೆಕಾರ್ಡ್ ಮಾಡಿ ಕಳುಹಿಸಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಕೇಳುಗರನ್ನ ಪ್ರೋತ್ಸಾಹಿಸಲು ಇದೊಂದು ಉತ್ತಮವಾದಂತಹ ಮಾರ್ಗ ಆಗಿದೆ ಅಂತೇಳಿ ಹೇಳ್ಬೋದು. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮತದಾರರ ಸಹಾಯವಾಣಿ ಆಪ್ ಕುರಿತು ಕೆಲವು ವಿಷಯಗಳನ್ನ ಈಗ ಹೇಳೋಣ. ನೀವು ಹೇಳಿದ್ದು ಸರಿ ಅಕ್ಕ, ನಾನು ಈಗಾಗಲೇ ವೋಟರ್ ಹೆಲ್ಪ್ ಲೈನ್ ಆಪ್ನ ಡೌನ್ಲೋಡ್ ಮಾಡಿದ್ದೇನೆ, ಇಲ್ನೋಡಿ. ಕಲ್ಪನಾ, ಈ ಚುನಾವಣಾ ಅಂಕಲ್ ಅನ್ನು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ನನ್ನ ಕೈಗೂ ವೋಟರ್ ಹೆಲ್ಪ್ ಲೈನ್ ಅಪ್ಲಿಕೇಶನ್ ಈಗ ಬಂದಿದೆ. ಈ ವೋಟರ್ ಹೆಲ್ಪ್ ಲೈನ್ ಆಪ್ ಬಗ್ಗೆ ನಮ್ಮ ಮುಂಬರುವ ಸಂಚಿಕೆಯಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನ ನೀಡೋಣ. ಏನಂತೀಯ ಕಲ್ಪನಾ? ಹೌದು ಅಕ್ಕ, ನಮ್ಮ ಯುವ ಮತದಾರರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಪ್ ಇದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಸ್ತಾ